ಆಕಾಶವಾಣಿ ಮಡಿಕೇರಿ, ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಂಧುವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ಕೇಳಿ ಡೇರೆ ಹೂವಿನ ಕೃಷಿ ಕುರಿತು ಮಡಿಕೇರಿಯಲ್ಲಿರುವ ವಿಸ್ತರಣಾ ಶಿಕ್ಷಣ ಘಟಕದ ಜಿವಿ ವಿದ್ಯಾಶ್ರೀ ಅವರೊಂದಿಗೆ ಸಂದರ್ಶನ. ಕೇಳಿದ್ರೆ ಇವತ್ತು ಡೇರೆ ಹೂವು ಅಥವಾ ಬಲ್ದಾವರೆ ಹೂವು, ಇಂಗ್ಲಿಷ್ನಲ್ಲಿ ಡಹಲಿಯಾ ಅಂತ ಅನ್ಕೊಂಡು ಕರೆಯೋದಿದೆ. ಈ ಪುಷ್ಪ ಬೆಳೆಯ ಕೃಷಿ ಕುರಿತಂತೆ ಮಾಹಿತಿಯನ್ನ ನೀಡ್ತಿದ್ದಾರೆ, ವಿಚಾರಗಳನ್ನ ಹಂಚಿಕೊಳ್ತಿದ್ದಾರೆ ಮಡಿಕೇರಿಯಲ್ಲಿರುವ ವಿಸ್ತರಣಾ ಶಿಕ್ಷಣ ಘಟಕದ ಜಿ ವಿ ವಿದ್ಯಾಶ್ರೀ ಅವರು. ವಿದ್ಯಾಶ್ರೀಯವರೇ ನಮಸ್ಕಾರ. ನಮಸ್ಕಾರ. ಹೇಳಿ, ಈ ಒಂದು ಹೂವು ಕೊಡಗಿನಲ್ಲೂ ಇದೆ, ಕರ್ನಾಟಕದಲ್ಲಿದೆ, ಭಾರತದಲ್ಲಿದೆ ಮತ್ತು ಹೊರಗಡೆ ದೇಶಗಳಲ್ಲಿದೆ. ಇದು ಎಲ್ಲಿಯ ಮೂಲದ್ದು ಮತ್ತೆ ಭಾರತಕ್ಕೆ ಯಾವಾಗ ಬಂದಿರಬಹುದು? ಈ ಹೂವಿನ ಇತಿಹಾಸ ಅಲ್ದಲನೆ ಕೃಷಿ ಕುರಿತಂತೆ ಇದರ ವಿಶೇಷತೆಗಳ ಬಗ್ಗೆ ಇವತ್ತು ವಿಚಾರಗಳನ್ನು ತಿಳಿಸಬೇಕು. ಡಾಲಿಯಾ ಅಥವಾ ಡೇರೆ ಹೂ ಅಂತ ಫ್ಲವರ್ ಇದೆ. ಇದರ ಮೂಲ ಮೆಕ್ಸಿಕೋ ಆಗಿದೆ. ಮೆಕ್ಸಿಕೋದ ನೇಟಿವ್ ಆಗಿರುವ ಈ ಹೂನ ಮೆಕ್ಸಿಕೋದವರು ನ್ಯಾಷನಲ್ ಫ್ಲವರ್ ಆಗಿನೂ ಸಹ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇದು ಫಸ್ಟ್ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಪ್ರಚಲಿತವಾಗಿತ್ತು. ನಂತರ ಇದು ಇಂಗ್ಲೆಂಡ್, ಇಂಡಿಯಾಗೆ ಇಂಟ್ರೊಡಕ್ಷನ್ ಹಾಕೊಂಡು ಬಂದಿದೆ. ಫಸ್ಟ್ ಭಾರತಕ್ಕೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು 1857 ಅಗ್ರಿ ಹಾರ್ಟಿಕಲ್ಚರ್ ಸೊಸೈಟಿ ವೆಸ್ಟ್ ಬೆಂಗಾಲ್ ಇಲ್ಲಿಂದ ಇಂಟ್ರೊಡಕ್ಷನ್ ಆಗಿದ್ದು. ಅದಾದ ನಂತರ ಬ್ರೀಡಿಂಗ್ ಆಸ್ಪೆಕ್ಟ್ ಎಲ್ಲ ವೆಸ್ಟ್ ಬೆಂಗಾಲ್ ಇಂದಾನೆ ಸ್ಟಾರ್ಟ್ ಆಗಿದೆ. ಅಲ್ಲಿ ಬೇಲೂರು ಮಠ ಅಂತ ಒಂದಿದೆ, ಅದರಲ್ಲಿ ಇರುವ ಸ್ವಾಮಿ ವಿನಯಾನಂದ ಅನ್ನೋರು ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳನ್ನ ಮಾಡಿರೋದ್ರಿಂದ ಇಂಡಿಯಾದಲ್ಲಿ ಇದು ಸ್ವಲ್ಪ ಪಾಪ್ಯುಲಾರಿಟಿನ ಪಡ್ಕೊಂಡಿದೆ. ಸ್ವಾಮಿ ವಿನಯಾನಂದ ಅವರು ಹೇಳೋ ಪ್ರಕಾರ ಈ ಪ್ರಪಂಚದಲ್ಲಿ ಟೋಟಲ್ ಒಂದು 2000 ಹೆಚ್ಚಿನ ಕಲ್ಟಿವರ್ಸ್ ಗಳು ಅಥವಾ ವೆರೈಟೀಸ್ ಗಳಿದೆ, ಇನ್ನೂ ಅದು ಹೆಚ್ಚಾಗಬಹುದು ಅಂತಾನು ಅವರು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಕಂಟಿನ್ಯೂಸ್ ಆಗಿ ಆಗ್ತಾ ಇರುವಂತಹ ಬ್ರೀಡಿಂಗ್ ಅಥವಾ ಕ್ರಾಪ್ ಇಂಪ್ರೂವ್ಮೆಂಟ್ ಆಕ್ಟಿವಿಟೀಸ್ ಇಂದ ಇನ್ನೂ ಈ ಕಲ್ಟಿವರ್ಸ್ ಗಳು ಜಾಸ್ತಿ ಆಗಬಹುದು ಅಂತಾನು ಹೇಳ್ತಾ ಇದಾರೆ. ಮತ್ತೆ ಇದು ಯಾಕೆ ಇಷ್ಟೊಂದು ಪಾಪ್ಯುಲಾರಿಟಿ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಇರುವಂತಹ ಕಲರ್ ವೇರಿಯೇಷನ್ ಏನಿದೆ, ವೈವಿಧ್ಯತೆ ಇರುವಂತಹ ಕಲರ್ಗಳು, ಆಲ್ಮೋಸ್ಟ್ ಎಲ್ಲಾ ಕಲರ್ಸ್ ಇದರಲ್ಲಿದೆ. ಜೊತೆಗೆ ಇದನ್ನ ಬೇರೆ ಬೇರೆ ತರವಾಗಿ ನಾವು ಬಳಸ್ಕೊಳ್ಬಹುದು. ಲೂಸ್ ಫ್ಲವರ್ ಆಗಿ ಮಾಲೆ ಮಾಡೋದ್ರಿಂದ ಹಿಡಿದು ಕಟ್ ಫ್ಲವರ್ ಆಗೂ ಬಳಸ್ಕೊಳ್ಬಹುದು, ಪಾಟ್ ಅಲ್ಲಿ ಬೆಳೆಸ್ಕೊಳ್ಬಹುದು. ಮತ್ತೆ ಇದರಲ್ಲಿ ಬಣ್ಣದಲ್ಲಿ ವೈವಿಧ್ಯತೆ ಇದೆ, ಅದೇ ತರ ಇದರ ಸೈಜಸ್ ಅಲ್ಲೂ ವೇರಿಯೇಷನ್ ಇದೆ. 1/2 ಫೀಟ್ ಅಷ್ಟು ಅಗ್ಲ ಅಂತ ಫ್ಲವರ್ ಗಳಿದೆ. ಹಂಗಾಗಿ ಇದು ತುಂಬಾ ಪಾಪ್ಯುಲಾರಿಟಿನ ಪಡ್ಕೊಳ್ತಾ ಇದೆ. ಅದರ ಜೊತೆಗೆ ಡಾಲಿಯಾದಲ್ಲಿ ಉದ್ದ ಬೆಳೆಯುವಂತಹ ಪ್ಲಾಂಟ್ಸ್ ಗಳಿದೆ, ಜೊತೆಗೆ ಕುಳ್ಳ ಜಾತಿ ಪ್ಲಾಂಟ್ಸ್ ಗಳಿದೆ. ಸೈಜಸ್ ಅಲ್ಲಿ ವೇರಿಯೇಷನ್ ಇರೋದ್ರಿಂದ ಈ ಉದ್ದ ಜಾತಿ ಪ್ಲಾಂಟ್ಸ್ ಗಳನ್ನ ಹೆಚ್ಚಾಗಿ ಕಟ್ ಫ್ಲವರ್ ಆಗಿ ಯೂಸ್ ಮಾಡ್ಕೊಳ್ತಾರೆ, ಇಲ್ಲ ಗಾರ್ಡನ್ ಡಿಸ್ಪ್ಲೇಸ್ ಅಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಇನ್ನು ಕೆಲವು ಸಣ್ಣ ಜಾತಿದು ಫ್ಲವರ್ ಗಳು, ಹೆಚ್ಚು ಬಿಡುವಂತ ಫ್ಲವರ್ ಗಳನ್ನ ಪಾಟ್ ಅಲ್ಲಿ ಬೆಳೆಯಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಅದ್ರ ಜೊತೆಗೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜಿನ ಫ್ಲವರ್ಸ್ ಏನಿದೆ ಇದನ್ನ ಗಾರ್ಡನ್ ಡಿಸ್ಪ್ಲೇಗಳಲ್ಲಿ ಬಳಸ್ಕೊಳ್ಳೋದು ಉಂಟು. ನೋಡಿ, ಒಂದ್ ರೀತಿ ವಿಶೇಷವಾದ ಹೂವಿನ ಸಸ್ಯ ಇದು. ವಾಣಿಜ್ಯವಾಗಿಯೂ ಬೆಳೆಯಲಾಗ್ತಾ ಇದೆ ಮತ್ತೆ ಎಷ್ಟೋ ಜನ ಮನೆ ಹಿತ್ತಲಲ್ಲಿ, ಮನೆ ಮುಂದ್ಗಡೆ ಅಲಂಕಾರಿಕವಾಗಿ ಚಂದಕ್ಕಾಗಿ ಬೆಳೆಸೋದಿದೆ. ಹೌದು ಸರ್. ಕೊಡಗಿನಲ್ಲಿ ಇದರ ಪರಿಸ್ಥಿತಿ ಹೇಗಿದೆ ಹೇಳಿ. ಕೊಡಗಿನಲ್ಲಿ ಸಹ ಇದನ್ನ ಜಾಸ್ತಿ ಬೆಳೀತಾ ಇದಾರೆ. ನಾನು ನೋಡಿದ ಹಾಗೆ ಓಡಾಟ ಮಾಡಿದ್ರಿಂದ ನನಗೆ ಕಂಡು ಬಂದಿರೋದೇನಂತ ಹೇಳಿದ್ರೆ, ಕೊಡಗಿನಲ್ಲೂ ಸಹ ಪುಷ್ಪ ಪ್ರಿಯರು ಜಾಸ್ತಿ ಇರೋದ್ರಿಂದ ಬೇರೆ ಬೇರೆ ತರದ ವೇರಿಯೇಷನ್ಸ್ ಇರುವಂತಹ ಹೂಗಳನ್ನು ಸಹ ಇವರು ಬೆಳೆಸ್ಕೊಳ್ತಾ ಬಂದಿದ್ದಾರೆ. ಕಲರ್ ವೇರಿಯೇಷನ್ ಆಗಿರ್ಬೋದು, ಸೈಜಸ್ ಅಲ್ಲಿ ವೇರಿಯೇಷನ್ಸ್, ಮತ್ತೆ ಅದ್ರ ಹೈಟ್ ಅಲ್ಲಿ ವೇರಿಯೇಷನ್, ಆ ತರದನ್ನ ಸಹ ನಾನು ತುಂಬಾ ನೋಡಿದೀನಿ ಸರ್. ಯೂಶಲಿ ಮಳೆಗಾಲ ಕಳೆದ ನಂತರದ ಟೈಮ್ ಅಲ್ಲಿ ಈ ಹೂಗಳನ್ನ ಜಾಸ್ತಿ ನೋಡಕ್ಕೆ ಸಿಗುತ್ತೆ. ಓಹೋ, ಮಳೆಗಾಲದಲ್ಲಿ ಹೆಚ್ಚಿಗಿರುವುದಿಲ್ವಾ? ಮಳೆಗಾಲದಲ್ಲಿ ಇರಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೀಳೋದ್ರಿಂದ ಸ್ವಲ್ಪ ಅದು ಕೊಳ್ತು ಹೋಗುವಂತ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ಮಳೆಗಾಲ ಟೈಮ್ ಅಲ್ಲಿ ಇದು ಕಮ್ಮಿ ಆಗುತ್ತೆ. ಮಳೆ ಕಮ್ಮಿ ಆಗ್ತಾ ಬಂದಾಗ ಇದ್ರದ್ದು ಗ್ರೋತ್ ಚೆನ್ನಾಗಿರುತ್ತೆ. ಓಹೋ, ಬೆಳವಣಿಗೆ ಚೆನ್ನಾಗಿರುತ್ತೆ ಮತ್ತು ಹೂಗಳು ಚೆನ್ನಾಗಿ, ಹೂಗಳು ಚೆನ್ನಾಗಿ ಸಿಗುತ್ತೆ. ತಾವು ಹೇಳಿದಂಗೆ ಎಲ್ಲಾ ರೀತಿಯ ಬಣ್ಣಗಳ ಹೂಗಳು ಈ ಡೇರೆ ಸಸ್ಯಗಳಿಂದ ಸಿಗುತ್ತೆ. ಹೌದು. ಈ ಡೇರೆ ಹೂವು ಅಥವಾ ಬಲ್ದಾವರೆ ಹೂ ಅಂತ ಹೇಳ್ತಾ ಇದ್ರಿ ಡಹಾಲಿಯಾವನ್ನ, ಇದರ ಒಂದು ವಿಶೇಷ ಗುಣಗಳ ಬಗ್ಗೆ ಹೇಳಿ. ಇದು ಒಂದ್ ಸರಿ ಹಾಕಿದ್ರೆ 4-6 ವರ್ಷಗಳ ಕಾಲ ಅಲ್ಲೇ ಇರುತ್ತೋ? ಆಮೇಲೆ ಗಡ್ಡೆಗಳಿಂದ ಸಸ್ಯಗಳನ್ನು ಉತ್ಪಾದನೆ ಮಾಡ್ಕೊಳ್ಬಹುದಾ ಅಥವಾ ಬೇರೆ ದಾರಿಗಳು ಹೇಗಿದಾವೆ ಅನ್ನೋದನ್ನ ಪರಿಚಯ ಮಾಡಿಕೊಡಿ. ಈ ಡೇರೆ ಹೂವಲ್ಲಿ ಸಸ್ಯಾಭಿವೃದ್ಧಿ ಮಾಡೋದಾದ್ರೆ ನಾವು 3 ತರ ಮಾಡ್ಕೊಳ್ಬಹುದು. ಒಂದು ಬೀಜದಿಂದ ಮಾಡಬಹುದು, ಇನ್ನೊಂದು ಕಟ್ಟಿಂಗ್ಸ್ ಇಂದ ಮಾಡಬಹುದು, ಇನ್ನೊಂದು ಗೆಡ್ಡೆಯಿಂದ ಮಾಡ್ತಾರೆ. ನಾವು ವಾಣಿಜ್ಯ ದೃಷ್ಟಿಯಿಂದ ಕಟ್ಟಿಂಗ್ಸ್ ಇಂದ ಮಾಡೋದನ್ನ ಜಾಸ್ತಿ ಬಳಸ್ಕೊಳ್ತೀವಿ. ಇನ್ನು ಗೆಡ್ಡೆಯಿಂದನು ಸಹ ಮಾಡಬಹುದು. ನೀವ್ ಅವಾಗ್ಲೇ ಹೇಳ್ದಂಗೆ ಅದನ್ನ ಮನೇಲೆ ಬೆಳ್ಕೊಳ್ಳೋದಾದ್ರೆ ನಾವ್ ಅಲ್ಲೇ ಗಿಡಗಳನ್ನ ಬಿಟ್ಟು ನೆಕ್ಸ್ಟ್ ಇಯರ್ಗೆ ಅದಾಗೆ ಅಲ್ಲಿಂದ ಹೊಸ ಗಿಡಗಳು ಹುಟ್ಟುತ್ತೆ. ಈ ಕಮರ್ಷಿಯಲ್ ಆಗಿ ನಾವು ಬೆಳಿತೀವಿ ಅಂತ ಹೇಳಿದಾಗ ಹೊಸದಾಗಿ ಗಿಡಗಳನ್ನ ನಾಟಿ ಮಾಡ್ಬೇಕಾಗುತ್ತೆ. ಒಂದು ಕ್ರಾಪ್ ಆದ್ಮೇಲೆ ಗೆಡ್ಡೆಗಳನ್ನ ಬಳಸ್ಕೊಳ್ತೀವಿ ಅಂತ ಹೇಳಿದ್ರೆ ಒಂದ್ ಕ್ರಾಪ್ ಆದ್ಮೇಲೆ ಗೆಡ್ಡೆಗಳನ್ನ ತೆಗ್ದಿಟ್ಟು ನಂತರ ಬಳಸ್ಕೊಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಹೊಸದಾಗಿ ಕಟ್ಟಿಂಗ್ಸ್ ಗಳನ್ನ ತಂದು ಹಾಕೊಳ್ಬಹುದು. ಈಗ ಸೀಡ್ಸ್ ಸಸ್ಯಾಭಿವೃದ್ಧಿ ಮಾಡೋದಾದ್ರೆ ಯೂಶಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಡ್ವಾರ್ಫ್ ಟೈಪ್, ಕುಳ್ಳ ಜಾತಿ ಟೈಪ್ಗಳು, ಬೆಡ್ಸ್ ಅಲ್ಲಿ ಬೆಳೆಯುವಂತಹ ಟೈಪ್ಸ್ ಏನಿದೆ ಅಂತದ್ರಲ್ಲಿ ಮತ್ತೆ ಕ್ರಾಪ್ ಇಂಪ್ರೂವ್ಮೆಂಟ್ ಮಾಡುವಂತಹ ಸಮಯದಲ್ಲಿ ಸೀಡ್ಸ್ ಗಳನ್ನ ಜಾಸ್ತಿ ಬಳಸ್ಕೊಳ್ತಾರೆ. ಈಗ ಸೀಡ್ಸ್ ನಾವು ಬಳಸಬೇಕಾದ್ರೆ ಕೆಲವರು ಪ್ರೋಟ್ರೇಸ್ ಗಳಲ್ಲಿ ಸೀಡ್ಸ್ ನ ಬಿತ್ತನೆ ಮಾಡಿಕೊಂಡು ಗಿಡ ಬಂದ್ಮೇಲೆ ಬಳಸ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಥಮ್ ಪಾಟ್ಸ್ ಅಂತ ಸಿಗುತ್ತೆ. ಥಮ್ ಪಾಟ್ ಅಂತ ಹೇಳಿದ್ರೆ ಇದು ಒಂದು 2.5-3 ಸೆಂಟಿಮೀಟರ್ ಅಷ್ಟು ಸಣ್ಣ ಇರುವಂತಹ ಒಂದು ಪಾಟ್ ಇರುತ್ತೆ. ಆ ಪಾಟ್ ಅಲ್ಲಿ ಸಹ ನಾವು ಅದಕ್ಕೆ ಬೇಕಾಗಿರುವಂತಹ ಮಾಧ್ಯಮನ ತುಂಬಿ ಸೀಡ್ಸ್ ನ ಸೋಯಿಂಗ್ ಮಾಡಿ ಒಂದು 18-28 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಬೇಕಾಗುತ್ತೆ ಇದಕ್ಕೆ ಜರ್ಮಿನೇಷನ್ ಆಗಕ್ಕೆ. ಒಂದು 10 ದಿವಸದೊಳಗೆ ಜರ್ಮಿನೇಷನ್ ಆಗುತ್ತೆ. 4 ವಾರ ಅಂದ್ರೆ 10 ಹತ್ರ 1 ತಿಂಗಳಾದ್ಮೇಲೆ ನಾವಿದ್ನ ನಾಟಿ ಮಾಡಕ್ಕೆ ಬಳಸ್ಕೊಳ್ಬಹುದು. ಇನ್ನು ಬಲ್ಬ್ಸ್ ಇಂದ ಅಥವಾ ಇನ್ನು ಗೆಡ್ಡೆನ ಬಳಸ್ಕೊಳ್ಳೋದಾದ್ರೆ ನಾವು ಒಂದು ಕ್ರಾಪ್ ಮುಗಿದ್ಮೇಲೆ ಗೆಡ್ಡೆನ ಅಗತ್ತೆಗ್ದು ಅದನ್ನ ನಾವು ಸಪರೇಟ್ ಆಗಿ ಒಂದ್ ಕಡೆ ಸ್ಟೋರ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅದಕ್ಕೆ ಡಾರ್ಮೆನ್ಸಿ ಇರುತ್ತೆ, ತಕ್ಷಣನೇ ನಾವು ಪ್ಲಾಂಟಿಂಗ್ ಮಾಡ್ಕೊಳಕ್ ಆಗಲ್ಲ. ಅದನ್ನ ಒಂದ್ ಕಡೆಗೆ ಸ್ಟೋರ್ ಮಾಡಿಟ್ಟು ಅದಾದ್ಮೇಲೆ ನಾವು ಅದನ್ನ ಬಳಸ್ಕೊಳ್ಬೇಕು. ಈ ಗೆಡ್ಡೆ ಬಳಸುವಾಗ ಏನಂದ್ರೆ ಆ ಗೆಡ್ಡೆ ಜೊತೆಗೆ ಒಂದು ಕಾಂಡದ ಭಾಗನು ಅಂಟ್ಕೊಂಡಿರ್ಬೇಕು. ಹಾಗೆ ಬರೀ ಗೆಡ್ಡೆ ಇದ್ರೆ ಆಗಲ್ಲ, ಗೆಡ್ಡೆ ಜೊತೆ ಕಾಂಡದ ಭಾಗ ಇರೋದನ್ನ ನೋಡ್ಕೊಂಡು ನಾವು ಪ್ಲಾಂಟಿಂಗ್ ಮಾಡಕ್ಕೆ ಬಳಸ್ಕೊಳ್ಬೇಕಾಗುತ್ತೆ. ಇನ್ನು ಕಟ್ಟಿಂಗ್ಸ್ ಗೆ ಬರೋದಾದ್ರೆ ಹೊಸ ಚಿಗುರು ಬಂದಿರುವಂತಹ ತುದಿ ಕಟ್ಟಿಂಗ್ಸ್ ಏನಿದೆ 7-8 ಸೆಂಟಿಮೀಟರ್ ಉದ್ದ ಇರುವಂತಹ ಕಟ್ಟಿಂಗ್ಸ್ ನ ನಾವು ತಗೊಂಡು ಅದನ್ನ ರೂಟಿಂಗ್ ಹಾರ್ಮೋನ್ ಇದೆ ಅದರಲ್ಲಿ ಟ್ರೀಟ್ಮೆಂಟ್ ಮಾಡಿ ನಾವು ಕಟ್ಟಿಂಗ್ಸ್ ಅನ್ನ ಉಪಯೋಗಿಸ್ಕೊಳ್ಬಹುದು. ಇತ್ತೀಚೆಗೆ ಟಿಶ್ಯೂ ಕಲ್ಚರ್ ಪದ್ಧತಿಯಲ್ಲಿ ಬೆಳೆಯಲಾಗ್ತಾ ಇದೆಯಾ? ಹಾ ಸರ್, ಟಿಶ್ಯೂ ಕಲ್ಚರ್ ಸಹ ಯೂಸ್ ಮಾಡ್ತಾರೆ. ಮೆರಿಸ್ಟೆಮ್ ಪೋರ್ಷನ್ ತಗೊಂಡು ಅಂಗಾಂಶ ಕೃಷಿ ಮಾಡಿ ಅದರಿಂದ ಸಹ ಗಿಡಗಳನ್ನ ಬಳಸ್ಕೊಳ್ಬಹುದು. ಇದರಿಂದ ಕೆಲವು ರೋಗ ರುಜಿನಗಳೇನು ಬರುತ್ತೆ ಆ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಒಟ್ಟಾರೆ ವಿಶ್ವದಲ್ಲಿ ಡಹಲಿಯ ಹೂವಿನ ಒಂದು ವಸ್ತುಸ್ಥಿತಿ ಹೇಗಿದೆ? ಸರ್, ಕಟ್ ಫ್ಲವರ್ ಗಿಂತ ಪಾಟ್ ಆಗಿ ಜಾಸ್ತಿ ಬೆಳೀತಾರೆ. ಯಾಕಂತ ಹೇಳಿದ್ರೆ ಡಾಲಿಯಾ ಫ್ಲವರ್ ಗೆ ಜಾಸ್ತಿ ದಿವಸ ವೇಜ್ ಲೈಫ್ ಅಥವಾ ಬಾಳಿಕೆನು ಬರಲ್ಲ. ಹೂದಾನಿಯಲ್ಲಿ ಜಾಸ್ತಿ ದಿವಸ ಇಡಕ್ಕಾಗಲ್ಲ, 3-5 ದಿನ ಇಡಬಹುದು. ಮತ್ತೆ ಇನ್ನೊಂದು ಟ್ರಾನ್ಸ್ಪೋರ್ಟೇಷನ್ ಇದ್ರಲ್ಲಿ ಸ್ವಲ್ಪ ಕಷ್ಟ ಇರೋದ್ರಿಂದ ಜಾಸ್ತಿ ಪಾಟ್ ಅಲ್ಲೇ ಬೆಳ್ಕೊಳ್ತಾರೆ. ಪಾಟೆ ಏನಿದ್ರು ಮಾರ್ಕೆಟಿಂಗ್ ಆಗಂತದ್ದು. ಸರಿನೇ. ಯಾವ ದೇಶದಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ ಅಥವಾ ಯಾವ ರಾಜ್ಯದಲ್ಲಿ ಇದನ್ನ ರೈತರು ವಾಣಿಜ್ಯವಾಗಿ ಸ್ವೀಕರಿಸಿದರೆ, ನಮ್ಮ ರಾಜ್ಯದ ಪರಿಸ್ಥಿತಿ ಇದನ್ನೆಲ್ಲ? ಇಂಡಿಯಾದಲ್ಲಿ ಬಂದ್ರೆ ಸರ್, ಈ ಕಡೆ ನಾರ್ತ್ ಇಂಡಿಯನ್ ಸೈಡ್ ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಇದನ್ನ ಸ್ವಲ್ಪ ಜಾಸ್ತಿ ಬೆಳೀತಾ ಇದಾರೆ. ಮತ್ತೆ ಇತ್ತೀಚೆಗೆ ಹಿಮಾಚಲ್ ಪ್ರದೇಶ ಅಲ್ಲಿ ಉತ್ತರಾಖಂಡ್ ಈ ಪ್ರದೇಶಗಳಲ್ಲಿ ಜಾಸ್ತಿ ದಾಲಿಯನ ಬೆಳೀತಾ ಇದಾರೆ. ಉದ್ದೇಶ ಅಂದ್ರೆ ಹೂಗಳ ಮಾರಾಟಕ್ಕೆ? ಹಾ ಸರ್, ಹೂಗಳ ಮಾರಾಟ ಗಾರ್ಡನ್ ಏರಿಯಾ ಇದರಲ್ಲಿ ಡಿಸ್ಪ್ಲೇ ಪ್ಲಾಂಟ್ ಗಳಾಗಿ ಜಾಸ್ತಿ ಬಳಸ್ತಾರೆ ಸರ್. ಇದನ್ನ ಕಟ್ ಫ್ಲವರ್ ಗಿಂತ ಇಂಡಿಯಾದಲ್ಲಿ ಗಾರ್ಡನ್ ಪ್ಲಾಂಟ್ಸ್ ಆಗಿನೇ ಜಾಸ್ತಿ ಬಳಸ್ಕೊಳ್ತಾರೆ. ಡಹಲಿಯಾ ಒಂದ್ ರೀತಿ ಅನೇಕರಿಗೆ ಪ್ರಿಯವಾದದ್ದೇ. ಒಂಥರ ನೋಡ್ಲಿಕ್ಕೆ ದೊಡ್ಡ ಹೂವು ಚಂದ ಕಾಣುತ್ತೆ. ಗಿಡದಲ್ಲೇ ಇದ್ರೆ ಎಷ್ಟು ದಿನಗಳ ಕಾಲ ಬಾಳ್ಕೆ ಬರುತ್ತೆ ಹೂವು? ಗಿಡದಲ್ಲಿದ್ರೆ 1 ವೀಕ್ ಇಂದ 10 ಡೇಸ್ ಅಷ್ಟಿರುತ್ತೆ. ನಾವು ಕಟ್ ಮಾಡಿ ತಗೊಂಡ್ ಬಂದ್ರೆ 1-5 ಡೇಸ್ ಇರುತ್ತೆ. ಇನ್ನ ಅದಕ್ಕೆ ವೇಜ್ ಲೈಫ್ ಅಲ್ಲಿ ಇನ್ನೊ ಸ್ವಲ್ಪ ಜಾಸ್ತಿ ದಿನ ಇಡಬಹುದು. 8-9 ಡೇಸ್ ಇಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸುಕ್ರೋ ಸೊಲ್ಯೂಷನ್ 10% ಪ್ಲಸ್ ಅದ್ರ ಜೊತೆಗೆ HQS ಅಂತ ಹೇಳಿ ಒಂದು ಕೆಮಿಕಲ್ ಇದೆ ಸರ್, ಇದನ್ನ 200 PPM ಬಳಸ್ಕೊಳ್ಳೋದ್ರಿಂದ ನಾವು ವೇಜ್ ಲೈಫ್ ನ ಸ್ವಲ್ಪ ಎನ್ಹಾನ್ಸ್ ಮಾಡಬಹುದು, ಜಾಸ್ತಿ ದಿನ ಇಡೋ ತರ ಮಾಡ್ಕೊಳ್ಬಹುದು. ಒಂದು ಕಾಂಡದಲ್ಲಿ ಒಂದೇ ಹೂ ಅಲ್ವಾ ಬರೋದು ಸಾಮಾನ್ಯವಾಗಿ? ಹಾ ಸರ್, ಒಂದು ಕಾಂಡದಲ್ಲಿ ಒಂದ್ ಹೂ ಬರುತ್ತೆ, ಬಟ್ ಸೈಡ್ ಶೂಟ್ಸ್ ಏನ್ ಬರುತ್ತಲ್ಲ ಇದ್ರಲ್ಲಿ ಸಹ ಸಣ್ಣ ಸಣ್ಣ ಹೂಗಳು ಬರುತ್ತೆ. ಒಂದು ತುದಿಯಲ್ಲಿ ಮೂರ್ ಹೂಗಳಿರುತ್ತೆ ಯೂಶ್ವಲಿ. ನಾವ್ ಅದರಲ್ಲಿ ಇವಾಗ ದಾಲಿಯಾದಲ್ಲಿ ಜಾಸ್ತಿ ಮಾಡುವಂತ ಒಂದು ಪ್ರೊಪೊಗೇಷನ್ ಅಂದ್ರೆ ಇಂಟರ್ ಕಲ್ಟಿವೇಷನ್ ಆಪರೇಷನ್ ಅಂದ್ರೆ ಡಿಸ್ಬಡ್ಡಿಂಗ್ ಅಂತ ಒಂದ್ ಮಾಡ್ತಾರೆ. ಈ ಡಿಸ್ಬಡ್ಡಿಂಗ್ ಏನಕ್ ಮಾಡ್ತಾರೆ ಅಂತ ಹೇಳಿದ್ರೆ ಕ್ವಾಲಿಟಿ ಫ್ಲವರ್ ಗೋಸ್ಕರ. ಈಗ ಮೂರು ಫ್ಲವರ್ ನ ನಾವು ಬೆಳೆಯಕ್ಕೆ ಬಿಟ್ರೆ ಯಾವ್ದಾದ್ರು ಒಂದ್ ಫ್ಲವರ್ ಚೆನ್ನಾಗಿ ಬರುತ್ತೆ, ಇನ್ನೆರಡು ಅಷ್ಟು ಚೆನ್ನಾಗಿರಲ್ಲ. ಸೊ ನಾವೇನ್ ಮಾಡ್ತೀವಿ, ಮಧ್ಯದ ಒಂದ್ ಫ್ಲವರ್ ನ ಅಷ್ಟೇ ಬಿಡ್ತೀವಿ, ಇನ್ನು ಅದ್ರ ಜೊತೆ ಬೆಳ್ಕೊಂಡಿರೋ ಎರಡು ಸಣ್ಣ ಮೊಗ್ಗುಗಳನ್ನ ಸಣ್ಣ ಗಾತ್ರದಲ್ಲಿ ಇರುವಾಗ್ಲೇನೆ ನಾವ್ ಅದನ್ನ ತೆಗ್ದಾಕ್ತಿವಿ ಡಿಸ್ಬಡ್ಡಿಂಗ್ ಅಂತ ಹೇಳಿ. ಇದ್ರಿಂದ ಏನಾಗುತ್ತೆ, ಕ್ವಾಲಿಟಿ ಫ್ಲವರ್ಸ್ ಸಿಗುತ್ತೆ ಸರ್. ದೊಡ್ಡ ಹೂವು ಮತ್ತೆ ಗುಣಮಟ್ಟದ ಹೂ, ಗುಣಮಟ್ಟದ ಹೂಗಳು ಸಿಗುತ್ತೆ. ಹಂಗಾಗಿ ಡಿಸ್ಬಡ್ಡಿಂಗ್ ಅಂತ ಮಾಡ್ತಾರೆ. ಮತ್ತೆ ಅದ್ರ ಜೊತೆಗೆ ಬೇರೆ ಆಪರೇಷನ್ಸ್ ಅಂದ್ರೆ ಪಿಂಚಿಂಗ್ ಅಂತ ಬರುತ್ತೆ ಸರ್, ಮತ್ತೆ ತಿನ್ನಿಂಗ್ ಅಂತ ಹೇಳ್ತಾರೆ. ಪಿಂಚಿಂಗ್ ಅಂತ ಹೇಳಿ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅಟ್ ಎ ಟೈಮ್ ಪ್ಲಾಂಟಿಂಗ್ ಕೆಲವರಿಗೆ ಬೇಡದೆ ಇರುತ್ತೆ, ಕೆಲವರಿಗೆ ಸ್ವಲ್ಪ ಲೇಟ್ ಮಾಡ್ಬೇಕಾಗಿರುತ್ತೆ ಫ್ಲವರ್ನ. ಆ ಟೈಮ್ ಅಲ್ಲಿ ಏನ್ ಮಾಡ್ತಾರೆ, ಈಗ ಒಂದ್ 15 ದಿವಸ ನನಗೆ ಹಿಂದೆ ಬೇಕು, ಕ್ವಾಲಿಟಿ ಫ್ಲವರ್ ಬೇಕು ಅಂತ ಹೇಳಿದ್ರೆ ನಾವದನ್ನ ಪಿಂಚಿಂಗ್ ಅಂತ ಮಾಡ್ತೀವಿ. ಪಿಂಚಿಂಗ್ ಯಾವ ಇದ್ರಲ್ಲಿ ಅಂತ ಹೇಳಿದ್ರೆ ಪ್ಲಾಂಟ್ ಬುಡದಿಂದ 15 cm ಮೇಲೆ ಇರಬೇಕು, 4 ನೋಡಲ್ ಆಗಿರ್ಬೇಕು, ಕೆಳಗಡೆ ಮಣ್ಣಿನ ಮಟ್ಟದಿಂದ 4 ನೋಡಲ್ಲಿ ನಾವು ಪಿಂಚಿಂಗ್ ಅಂತ ಮಾಡ್ತೀವಿ. ಆತರ ಪಿಂಚಿಂಗ್ ಮಾಡೋದ್ರಿಂದ 15 ದಿವಸ ಹಿಂದಕ್ ಹೋಗುತ್ತೆ ಫ್ಲವರ್ ಆಗೋದು, ಆಮೇಲೆ ಕ್ವಾಲಿಟಿ ಫ್ಲವರ್ ಸಿಗುತ್ತೆ ಸರ್. ಇನ್ನೊಂದು ತಿನ್ನಿಂಗ್ ಅಂತ ಹೇಳಿ, ತಿನ್ನಿಂಗ್ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಪ್ಲಾಂಟ್ಸ್ ಏನಿದೆ ಮಧ್ಯದಲ್ಲಿ ಓಪನ್ ಇರಬೇಕು ಅಂತ ಹೇಳಿ, ಓಪನ್ ಇರೋದಕ್ಕೋಸ್ಕರ ತಿನ್ನಿಂಗ್ ಅಂತ ಮಾಡ್ತಾರೆ. ಬೇರೆ ಬೇರೆ ಟೈಪ್ಸ್ ಇದೆ ದಾಲಿಯಾದಲ್ಲಿ. ಸೊ ಅದರಲ್ಲಿ ಡೆಕೋರೇಟಿವ್ ಟೈಪ್ಸ್ ನ ಜಾಸ್ತಿ ಯೂಸ್ ಮಾಡುವಂಥದ್ದು. ಈ ಡೆಕೋರೇಟಿವ್ ಟೈಪ್ಸ್ ಇದು ಫ್ಲವರ್ಸ್ ಗಳು ದೊಡ್ಡ ಸೈಜ್ ಇದಿರುತ್ತೆ. ಅಂತ ಪ್ಲಾಂಟ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, 4 ಬ್ರಾಂಚ್ ಗಳನ್ನ ಮಾತ್ರ ಬಿಟ್ಟು ಇನ್ನು ಉಳಿದಿರೋದನ್ನ ತಿನ್ನಿಂಗ್ ಅಂತ ಕಿತ್ ಹಾಕ್ಬಿಡ್ತೀವಿ. ಬೇರೆ ಸಣ್ಣ ಪಾಂಪಾಂ ಟೈಪ್ಸ್ ಅಂತ ಬರುತ್ತೆ. ಪಾಂಪಾಂ ಟೈಪ್ಸ್ ಅಂದ್ರೆ ಇದು ಸಣ್ಣ ಸಣ್ಣ ದಾಲಿಯಾ ಫ್ಲವರ್ಸ್ ನ ಬಿಡುತ್ತೆ, ಬಟ್ ಜಾಸ್ತಿ ನಂಬರ್ಸ್ ಅಲ್ಲಿ ಇರುತ್ತೆ. ಆವಾಗ ನಾವೇನ್ ಮಾಡ್ತೀವಿ, ಇದರಲ್ಲಿ 8-10 ಕೊಂಬೆಗಳನ್ನ ಬಿಟ್ಟು ಇನ್ನು ಉಳಿದಿರೋದನ್ನ ರಿಮೂವ್ ಮಾಡ್ತೀವಿ. ಈ ತರ ಆಪರೇಷನ್ಸ್ ಇದೆ ನೋಡಿ. ಏನೆಲ್ಲ ಅವಕಾಶಗಳಿದಾವೆ, ಏನೆಲ್ಲ ಕೆಲಸಗಳನ್ನ ಮಾಡಿದ್ರೆ ಅದು ಅನುಕೂಲ ಅದೇ ಆಗ್ತದೆ. ವಾಣಿಜ್ಯ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಪುಷ್ಪವನ್ನ ಅಥವಾ ಹೂವಿನ ಬೆಳೆಯನ್ನ ಮಾಡಲಾಗ್ತಾ ಇದೆಯಾ? ಹಾ ಸರ್, ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪನೇ ಕಮ್ಮಿನೇ ಇದೆ. ಈ ಬ್ಯಾಂಗ್ಳೂರ್ ರೀಜನ್ಸ್ ಅಲ್ಲೆಲ್ಲ ಜಾಸ್ತಿ ಇದ್ ಮಾಡ್ತಾರೆ, ಸಮಾರಂಭಗಳಲ್ಲಿ ಮತ್ತು ಬೇರೆ ಸಂದರ್ಭಗಳಲ್ಲಿ ಉಪಯೋಗ ಮಾಡಲಾಗುತ್ತೆ. ಕೆಲವರು ಕಟ್ ಫ್ಲವರ್ಸ್ ಆಗಿ ಮಾಡಿ ಅದನ್ನ ಡೆಕೋರೇಷನ್ ಯೂಸ್ ಮಾಡ್ತಾರೆ, ಪಾಟ್ ಅಲ್ಲಿ ಸಹ ಯೂಸ್ ಮಾಡ್ತಾರೆ, ಇನ್ನು ಕೆಲವರು ಮಾತ್ರ ಅದನ್ನ ಮಾಲೆ ಮಾಡಿ ಆತರ ಯೂಸ್ ಮಾಡ್ತಾರೆ. ಇದರ ವೈಜ್ಞಾನಿಕ ಹೆಸರು ಏನಂತ ಹೇಳ್ತೀರಿ? ಇದನ್ನ ದಾಲಿಯಾ ವೇರಿಯಾಬ್ಲಿಸ್ ಅಂತ ಹೇಳ್ತಾರೆ ಸರ್. ಇದ್ರ ಜೊತೆಗೆ ಇನ್ನ ತುಂಬಾ ಸ್ಪೀಶೀಸ್ ಗಳಿದೆ, ಬಟ್ ಕಮರ್ಷಿಯಲ್ ಆಗಿ ನಾವು ಏನು ನೋಡ್ತೀವಲ್ಲ ವೆರೈಟೀಸ್ ಗಳು, ಅದೆಲ್ಲ ಬಂದಿರೋದು ದಾಲಿಯಾ ವೇರಿಯಾಬ್ಲಿಸ್ ಇಂದ. ಅದ್ರ ಜೊತೆಗೆ ಇನ್ನ ದಾಲಿಯಾ ಟೆನ್ಯುಕಾಲಿಸ್, ಟೆನುಯಿಸ್, ಮತ್ತೆ ಕಾಕ್ಸಿನಿಯಾ, ಈ ತರ ಎಲ್ಲ ಬೇರೆ ಇನ್ನ ಸುಮಾರು ಸ್ಪೀಶೀಸ್ ಗಳಿದೆ ಸರ್. ಟ್ರೀ ದಾಲಿಯಾ ಅಂತ ಹೇಳ್ತಾರೆ, ಮರ ತರ ಆಗಿ ಹೋಗಿ ಆಗುವಂತ ದಾಲಿಯಾ ಇರ್ಬೋದು, ಇಲ್ಲ ರೆಡ್ ಬರಿ ರೆಡ್ ಕಲರ್ ಫ್ಲವರ್ ಬಿಡುವಂತ ದಾಲಿಯಾ ತರ ವೇರಿಯೇಷನ್ಸ್ ಇದೆ. ಮತ್ತೆ ಈ ವೇರಿಯಾಬಿಲಿಸ್ ಏನ್ ಹೇಳಿದ್ನಲ್ಲ ಸರ್, ಅದ್ರಲ್ಲಿ 13 ಟೈಪ್ಸ್ ಇದೆ. ದಾಲಿಯಾದ್ದು ಪೆಟಲ್ಸ್ ಗಳ ಅರೇಂಜ್ಮೆಂಟ್ ಹೆಂಗಿದೆ, ಮತ್ತೆ ಆ ಹೂವಿನ ಸೈಜ್ ಏನಿದೆಯಲ್ಲ ಸರ್, ನೋಡಕ್ಕೆ ಯಾವ್ಯಾವ ತರ ಕಾಣಿಸುತ್ತೆ, ಅದ್ರ ಬೇಸಿಸ್ ಮೇಲೆ ಇದರಲ್ಲಿ 13 ತರ ಅದು ವೇರಿಯೇಷನ್ಸ್ ಗಳಿದಾವೆ. ಇದನ್ನ ಅದು ರಾಯಲ್ ದಾಲಿಯಾ ಸೊಸೈಟಿ ಇಂಗ್ಲೆಂಡ್ ಅವರು ಮಾಡಿರೋದು ಕ್ಲಾಸಿಫಿಕೇಶನ್ಸ್. ಇದರಲ್ಲಿ ಹೆಂಗೆಂಗ್ ಬರುತ್ತೆ ಅಂದ್ರೆ ಸಿಂಗಲ್ ಫ್ಲವರ್ಡ್ ಕ್ಲಾಸಿಫಿಕೇಶನ್ ಇದೆ. ಸಿಂಗಲ್ ಫ್ಲವರ್ಡ್ ಅಲ್ಲಿ ಬರೀ ಒಂದು ಸುತ್ತಿನ ಹೆಸರು ಮಾತ್ರ ಇರುತ್ತೆ, ಮಧ್ಯದಲ್ಲಿ ಹಳದಿ ಬಣ್ಣದ ಡಿಸ್ಕ್ ಇರುತ್ತೆ, ಸುತ್ತ ರೇ ಫ್ಲೋರೇಟ್ಸ್ ಅಂತ ಹೇಳ್ತಾರೆ ಹೆಸರುಗಳಿರುತ್ತೆ. ಅದ್ರ ತರ ಅನಿಮೋನ್ ಟೈಪ್ಸ್ ಅಂತ ಹೇಳಿ, ಈ ಸಮುದ್ರದಲ್ಲಿ ಒಂದು ಸೀ ಅನಿಮೋನ್ಸ್ ಅಂತ ಹೇಳಿ ಒಂದು ಅನಿಮಲ್ ಇದೆ, ಅದ್ರ ತರ ನೋಡಕ್ ಅನ್ಸುತ್ತೆ ಅದು, ಹಂಗಾಗಿ ಅದನ್ನ ಅನಿಮೋನ್ ಟೈಪ್ಸ್ ಅಂತ ಹೇಳ್ತಾರೆ. ಮತ್ತೆ ಬಾಲ್ ಟೈಪ್ ಅಂತ ಹೇಳಿ, ಅದು ಫ್ಲವರ್ ಬಾಲ್ ತರನೇ ನೋಡಕ್ಕಿರುತ್ತೆ, ಅದ್ರ ಪೆಟಲ್ಸ್ ಎಲ್ಲ ಬಾಲ್ ತರನೇ ಆಗಿರುತ್ತೆ. ಸೊ ಓವರ್ ಆಲ್ ಅದು ಬಾಲ್ ತರ ನೋಡಕ್ಕಿರೋದ್ರಿಂದ ಬಾಲ್ ಟೈಪ್ಸ್ ಅಂತ ಹೇಳ್ತಾರೆ. ಇನ್ನೊಂದು ಪಾಂಪಾಂ ಟೈಪ್ಸ್ ಅಂತ ಹೇಳಿ, ಈ ನಾವು ಮಕ್ಕಳದ್ದು ಟೊಪ್ಪಿಯಲ್ಲೆಲ್ಲ ನೋಡ್ಬೋದಲ್ಲ ಸರ್, ಮೇಲ್ಗಡೆ ಒಂದು ಗುಂಡಾಕೃತಿದ್ದು ಒಂದು ಪಾಂಪಾಂಪ್ಸ್ ಹಾಕಿರ್ತಾರಲ್ಲ, ಆ ತರನೇ ಇರುತ್ತೆ. ಅದೇ ತುಂಬಾ ವೇರಿಯೇಷನ್ಸ್ ಇದೆ, ಬಣ್ಣದಲ್ಲಾಗ್ಬೋದು, ಗಾತ್ರದಲ್ಲಾಗ್ಬೋದು, ಮತ್ತೆ ಹೂವಿನ ಸೈಜಸ್ ಅಲ್ಲಿ, ಹೂವನ್ನ ನಾವು ನೋಡಕ್ ಹೆಂಗೆ ಕಾಣಿಸುತ್ತೆ ಅದರ ಮೇಲೆ. ಸರಿನೇ, ಇಂಗ್ಲೆಂಡ್ ನಲ್ಲಿ ಸೊಸೈಟಿ ಇದೆ ಅಂತ ಹೇಳ್ತಾ ಇದ್ರಲ್ವಾ? ಹಾ ಸರ್. ದಾಲಿಯಾ ಸೊಸೈಟಿ ಅಂತಾನ ಅಥವಾ ಬೇರೆ ಅದರ ಹೆಸರು ಏನಾದ್ರೂ ಇದೆಯಾ? ನ್ಯಾಷನಲ್ ದಾಲಿಯಾ ಸೊಸೈಟಿ. ಏನದು ಅದರ ಉದ್ದೇಶ ಏನಿರಬಹುದು ಅಥವಾ ಯಾವಾಗ ಸ್ಥಾಪನೆ ಆಯ್ತು, ಯಾಕಾಗಿ ಮಾಡಿದಾರ ಅಂತ ಅನ್ಕೊಂಡು? ನ್ಯಾಷನಲ್ ದಾಲಿಯಾ ಸೊಸೈಟಿ 1886 ಅಲ್ಲಿ ದಾಲಿಯಾದ್ದು ಬ್ರೀಡಿಂಗ್ಗೋಸ್ಕರನೇ, ದಾಲಿಯಾದ್ದು ಪಾಪ್ಯುಲಾರಿಟಿ ಮಾಡೋಕ್ಕೋಸ್ಕರ, ಅದ್ರ ಬಗ್ಗೆ ಹೆಚ್ಚಿನ ಸಂಶೋಧನೆ ಮಾಡಕ್ಕೆ ಅಂತಾನೆ ಇರುವಂತದ್ದು ಸೊಸೈಟಿ ಆಗಿದೆ. ಸರಿ, ಅಂದ್ರೆ ಇಂಗ್ಲೆಂಡ್ ನಲ್ಲಿನೂ ಸಾಕಷ್ಟು ಡೇರೆ ಹೂವನ್ನ ಬೆಳೆಯಲಾಗ್ತಾ ಇದೆ ಅಂತ ಹೇಳ್ತಾರೆ. ಈ ಫಸ್ಟ್ ಏನು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಆದಾಗ ಫಸ್ಟ್ ಇಂಗ್ಲೆಂಡ್ ಅಲ್ಲಿ ಆಗಿದ್ದು, ಆಗಿ ಒಂದು ವರ್ಷದೊಳಗಡೆ ಅವರು ಒಂದು 300 ವೆರೈಟೀಸ್ ನ ರಿಲೀಸ್ ಮಾಡಿದ್ರಂತೆ. ಸೊ ಹಂಗಾಗಿ ಇಂಗ್ಲೆಂಡ್ ಅಲ್ಲಿ ಸ್ವಲ್ಪ ಪಾಪ್ಯುಲಾರಿಟಿ ಜಾಸ್ತಿ ಇದೆ. ಸರಿ, ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಡೇರೆ ಹೂವಿನ ಬಗ್ಗೆ ಯಾವ ಕಡೆಗೆ ಸಂಶೋಧನೆ ಮಾಡಲಾಗ್ತಾ ಇದೆ ಅಂತ ಏನಾದರೂ ತಾವು ಗಮನಿಸಿದರೆ ಹೇಗೆ? ಹಾ ಸರ್, ಸ್ಟಾರ್ಟಿಂಗ್ ಇಂದ ನಮ್ಗೆ ರಿಸರ್ಚ್ ಜಾಸ್ತಿ ಕಂಡು ಬಂದಿರೋದು ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಏರಿಯಾದಲ್ಲಿ. ಯಾಕಂದ್ರೆ ಫಸ್ಟ್ ಇಂಟ್ರೊಡಕ್ಷನ್ ಆಗಿದ್ದೆ ವೆಸ್ಟ್ ಬೆಂಗಾಲ್ ಅಲ್ಲಿ, ಅಗ್ರಿ ಹಾರ್ಟಿಕಲ್ಚರ್ ಸೊಸೈಟಿ 1857 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು. ಅದಾದ್ಮೇಲೆ ಅದ್ರ ಬಗ್ಗೆ ಜಾಸ್ತಿ ಸಂಶೋಧನೆಗಳನ್ನ ಮಾಡಿದ್ದು ಅಂತ ಹೇಳಿದ್ರೆ, ಕೋಲ್ಕತ್ತಾದಲ್ಲಿರುವ ಬೇಲೂರು ಮಠದ ಸ್ವಾಮೀಜಿ ಅವರು, ವಿನಯಾನಂದ ಸ್ವಾಮೀಜಿ ಅವರು, ಅವರು ಸಾಕಷ್ಟು ವೆರೈಟೀಸ್ ಗಳನ್ನ ರಿಲೀಸ್ ಮಾಡಿದ್ದಾರೆ ಸರ್. ಅವರ ಹೆಸರಲ್ಲೇ ಒಂದಿದೆ, ಸ್ವಾಮಿ ವಿನಯಾನಂದ ಅಂತ ಇದೆ, ಲಾರ್ಡ್ ಬುದ್ಧ ಅಂತ ಇದೆ, ಮತ್ತೆ ಬಿಕ್ಕುಸ್ ಮದರು, ಬಿಕ್ಕುಸ್ ವಿವೇಕ, ವಿವೇಕಾನಂದ, ಈ ತರದ ವೆರೈಟೀಸ್ ಗಳನ್ನ ಅವರೇ ಓನ್ ಆಗಿ ಅದ್ರ ಬಗ್ಗೆ ಸಂಶೋಧನೆ ಮಾಡಿ ರಿಲೀಸ್ ಮಾಡಿದ್ದಾರೆ. ಅದರ ಜೊತೆಗೆ ವೆಸ್ಟ್ ಬೆಂಗಾಲ್ ಅಲ್ಲಿರುವಂತಹ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಏನಿದೆ ಸರ್, ಅವರು ಮಾಡಿದ್ದಾರೆ ಅದ್ರ ಬಗ್ಗೆ ರಿಸರ್ಚ್. ಅದಾದ್ಮೇಲೆ ಹಿಮಾಚಲ್ ಪ್ರದೇಶ ಅಲ್ಲಿ YS ಪರಮಾರ್ ಯೂನಿವರ್ಸಿಟಿ ಒಂದಿದೆ, ಅವರ ಅಂಡರ್ ಬರುವಂತಹ ಒಂದು ರಿಸರ್ಚ್ ಸ್ಟೇಷನ್ ಟ್ರೈನಿಂಗ್ ಸೆಂಟರ್ ಇದೆ. ಅಲ್ಲಿಗೆ ಕಂಟ್ರಿಯಲ್ಲಿ ಫಸ್ಟ್ ಟೈಮ್ ಈ ಸೋಲ್ ದಾಲಿಯಾದ ಬಗ್ಗೆನೇ ರಿಸರ್ಚ್ ಗೆ ಅಂತ ಹೇಳಿ ಆಕ್ಟಿವಿಟೀಸ್ ನ ಕೈಗೊಂಡಿರೋದು ಅಲ್ಲಿ YS ಪರಮಾರ್ ಇರುವಂತ ಒಂದು ರಿಸರ್ಚ್ ಸ್ಟೇಷನ್. ವಿನಯಾನಂದ ಸ್ವಾಮೀಜಿ ಏನು ಅವರ ಅಭಿರುಚಿ ಆಸಕ್ತಿ ಡಾಲಿಯಾ ಬಗ್ಗೆ ಇಷ್ಟೊಂದು ಆಸಕ್ತಿ ವಹಿಸಿಕೊಂಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ರಿ, ಆ ಮಠದ್ದು ಮತ್ತೆ ಅಲ್ಲಿಯ ಒಂದು ವಾತಾವರಣವನ್ನೇನಾದ್ರೂ ತಾವು ಗಮನಿಸಿದ್ರೆ ಹೇಗೆ? ವಿನಯಾನಂದ ಸ್ವಾಮೀಜಿ ಅವರು ಸ್ವಲ್ಪ ರೋಸ್ ಮತ್ತೆ ಅವರು ಮೊದಲಿಂದ ಫ್ಲೋರಿಕಲ್ಚರ್ ಬಗ್ಗೆ ಆಸಕ್ತಿ ಇದ್ದಿದ್ರಿಂದ ರೋಸ್ ಮತ್ತೆ ಡಾಲಿಯಾ ಇದೆರಡರ ಮೇಲ್ಗಡೆ ಜಾಸ್ತಿ ರಿಸರ್ಚ್ ಗಳನ್ನ ಮಾಡಿ ಅದು ಸಾಕಷ್ಟು ವೆರೈಟೀಸ್ ಗಳನ್ನ ರಿಲೀಸ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹೆಸರುಗಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿನೂ ಈ ಒಂದು ಹೂವಿನ ಬಗ್ಗೆ ಅಧ್ಯಯನ ನಡೀತಿರ್ಬೇಕಲ್ವಾ? ಸೌತ್ ಇಂಡಿಯಾದಲ್ಲಿ ದಾಲಿಯಾಗೆ ರಿಸರ್ಚ್ ಒಪ್ಸಿರೋದು ಸ್ವಲ್ಪ ಕಮ್ಮಿನೇ ಸರ್. ಕೊಡಗಿನ ಒಂದು ಪರಿಸ್ಥಿತಿಯನ್ನು ನೋಡ್ಕೊಂಡ್ರೆ ಇಲ್ಲಿ ಎಷ್ಟು ತರನಾದ ಡೇರೆ ಹೂವನ್ನ ತಾವು ನೋಡಿರ್ಬೋದು? ಸುಮಾರು ತರದ್ ನೋಡಿದೀನಿ ಸರ್. ನಾನು ಅಬ್ಸರ್ವ್ ಮಾಡ್ದಂಗೆ ಡೆಕೋರೇಟಿವ್ ಟೈಪ್ಸ್ ಅಂತ ಏನ್ ಹೇಳಿದ್ನಲ್ಲ ಸರ್, ಅದು ಲಾರ್ಜ್ ಇರುತ್ತೆ, ಫುಲ್ ಪೆಟಲ್ಸ್ ತುಂಬಿಕೊಂಡಿರುತ್ತೆ, ಅಂತ ಟೈಪ್ ಇಂದ ಹಿಡಿದು ಟ್ರೀ ದಾಲಿಯಾದವರೆಗೂ ಎಲ್ಲಾ ಟೈಪ್ಸ್ ಆಲ್ಮೋಸ್ಟ್ ನೋಡಿದೀನಿ ಇಲ್ಲಿ. ಮತ್ತೆ ಸಣ್ಣ ಪಾಮ್ ಪಾಮ್ ಟೈಪ್ಸ್, ಈಗ ನಮ್ ರಾಜ್ಯ ಸೀಟ್ ಅಂತ ಬಂದ್ರೆ ಅಲ್ಲಿನೇ ಸುಮಾರು ದಾಲಿಯಾದ ವೆರೈಟೀಸ್ ಗಳನ್ನ ಅವ್ರು ಹಾಕೊಂಡಿದ್ದಾರೆ. ಸುಮಾರು ಟೈಪ್ಸ್ ಇದೆ ಸರ್. ಅತಿ ಮಳೆಯನ್ನು ಸಹಿಸಿಕೊಳ್ಳುತ್ತೆ, ಆದ್ರೆ ಮಳೆಗಾಲದಲ್ಲಿ ಹೆಚ್ಚು ಹೂಗಳು ಕಾಣುತ್ತೆ, ಮಳೆಯ ನಂತರದ ದಿನಗಳಲ್ಲಿ ಹೂ ಮೂಡುತ್ತೆ, ಗಿಡ ಚೆನ್ನಾಗಿರುತ್ತೆ. ನೀರನ್ನು ಹೆಚ್ಚು ಕೇಳುತ್ತಾ ಅಥವಾ ಬರ ಬಂದ್ರು ಅಥವಾ ನೀರಿನ ಕೊರತೆ ಮಳೆ ಕೊರತೆ ಇದ್ರೂ ಸಹಿಸಿಕೊಳ್ಳುತ್ತಾ ಹೇಗಿದೆ? ಇಲ್ಲ ಸರ್, ಇದಕ್ಕೆ ನೀರು ತೀರಾ ಜಾಸ್ತಿನೂ ಬೇಡ, ತೀರಾ ಕಮ್ಮಿನೂ ಬೇಡ, ಬಟ್ ಮಾಯಿಸ್ಟ್ ವೆದರ್ ಇರಬೇಕಾಗುತ್ತೆ, ಕೂಲ್ ವಾತಾವರಣ ಇರಬೇಕು. ನೀರ್ನ ತೀರಾ ಕಮ್ಮಿನೂ ಕೊಡಂಗಿಲ್ಲ, ಜಾಸ್ತಿನೂ ಕೊಡಂಗಿಲ್ಲ. ಜಾಸ್ತಿ ಏನಾದ್ರು ಕೊಟ್ಟು ಅಂತ ಹೇಳಿದ್ರೆ ಈ ಬೇರೆ ಏನಿದೆಯಲ್ಲ ಸರ್, ಅದು ಮೇಲ್ ಮೇಲೆನೆ ಗ್ರೋತ್ ಆಗ್ಬಿಡುತ್ತೆ, ಗಾಳಿ ಏನಾದ್ರು ಬಂತು ಅಂತ ಹೇಳಿದ್ರೆ ಅಪ್ರೂಟ್ ಆಗಿ ಬಿದ್ದು ಹೋಗುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಗಿಡದ ಸುತ್ತಮುತ್ತ 45 cm ಮಾಯಿಸ್ಟ್ ಇರೋ ತರ ನೋಡ್ಕೊಳ್ಬೇಕು. ಸೊ ಅತಿಯಾಗಿ ನೀರನ್ನು ಕೊಡಬಾರ್ದು, ಹದವಾದ ತೇವಾಂಶ ಇರಬೇಕು. ಮಳೆ ವ್ಯತ್ಯಾಸ ಆದ್ರೂ ಸಹಿಸಿಕೊಳ್ಳುತ್ತೆ, ಮಳೆ ಕೊರತೆ ಇದ್ರೂ ಇರುತ್ತೆ ಭೂಮಿಯಲ್ಲಿ ಗಡ್ಡೆಗಳು, ಗೆಡ್ಡೆಗಳಿರುತ್ತೆ, ಏನಾಗಲ್ಲ. ಬಟ್ ಅದಕ್ಕೆ ಕಂಜೀನಿಯಲ್ ಕಂಡೀಷನ್ ಯಾವಾಗ ಸಿಗುತ್ತೆ ಆ ಟೈಮಲ್ಲಿ ಅದು ಹೊರಗೆ ಬರುತ್ತೆ. ಹೌದು. ದನಕರುಗಳು ಇದನ್ನ ತಿಂತಾವ ಹೇಗೆ? ಈಗ ಮನೆ ಆಸುಪಾಸಿನಲ್ಲಿ ಕೆಲವೊಬ್ರು ಗೊತ್ತಿಲ್ದಂಗ್ ಬೆಳೆದಿರ್ತಾರೆ, ದನಕರುಗಳು ತಿನ್ಬಹುದು ಅನ್ನೋ ಒಂದು ಆಲೋಚನೆ ಇರುತ್ತೆ, ಹೇಗೆ? ಬಟ್ ದಾಲಿಯಾದ್ದು ಆತರ ಏನು ಪ್ರಾಬ್ಲಮ್ ಇಲ್ಲ ಸರ್, ದನಕರುಗಳು ಅಷ್ಟೊಂದು ಬಾಯಿ ಹಾಕಲ್ಲ, ತೊಂದರೆ ಮಾಡಲ್ಲ, ಅಷ್ಟೊಂದು ಇಷ್ಟಪಟ್ಟು ತಿನ್ನಕ್ ಹೋಗಲ್ಲ. ಇಲ್ಲ ಇಲ್ಲ ಸರ್. ಜೇನು ಮತ್ತೆ ಇತರೆ ದುಂಬಿಗಳು ಡೇರೆ ಹೂವಿನ ಪುಷ್ಪಕ್ಕೆ ಬರ್ತವ? ಹಾ ಸರ್, ಬರುತ್ತೆ, ಡೇರೆ ಹೂ ಪುಷ್ಪಕ್ಕೆ ಬರುತ್ತೆ. ಅಂದ್ರೆ ಕೆಲವು ಏನ್ ನಾನು ಹೇಳಿದ್ನಲ್ಲ ಸಿಂಗಲ್ ಟೈಪ್ಸ್ ಅಂತ, ಅದ್ರಲ್ಲಿ ಡಿಸ್ಕ್ ಫ್ಲೋರೇಟ್ ಕಾಣಿಸುತ್ತೆ, ಡಿಸ್ಕ್ ಫ್ಲೋರೇಟ್ ಕಾಣುವಂತಹ ವೆರೈಟಿಗಳಿಗೆ ಜೇನು ನೊಣಗಳು ಬರುತ್ತೆ. ಈ ಕೆಲವು ಡೆಕೋರೇಟಿವ್ ಟೈಪ್ಸ್ ಅಲ್ಲೆಲ್ಲ ಡಿಸ್ಕ್ ಫ್ಲೋರೇಟ್ ಕಾಣಲ್ಲ, ಪರಾಗ ಇಲ್ಲ ಅಂತ ಹೇಳಿದ್ರೆ ಜೇನು ಹುಳಗಳು ಅಷ್ಟೊಂದು ಬರಲ್ಲ. ಸೊ ಹಂಗಾಗಿ ಸಿಂಗಲ್ ಟೈಪ್ಸ್ ಅಲ್ಲಿ ಜಾಸ್ತಿ ಬರುತ್ತೆ, ಬೇರೆ ಡೆಕೋರೇಟಿವ್ ಟೈಪ್ಸ್ ಇರ್ಬೋದು, ಪಂಪ್ ಪಂಪ್ ಟೈಪ್ಸ್ ಅಂತದ್ರಲ್ಲೆಲ್ಲ ಅಷ್ಟೊಂದು ಬರಲ್ಲ. ಸರಿನೇ ಸರಿನೇ. ಗಡ್ಡೆಗಳಿಂದ ಸಂತಾನ ಅಭಿವೃದ್ಧಿ ಮಾಡ್ಕೋಬಹುದು ಅಂತ ಅನ್ಕೊಂಡು ಹೇಳ್ತಾ ಇದ್ರಿ, ಒಂದ್ಸಾರಿ ಗಡ್ಡೆ ಹಾಕಿ ಹಾಗೆ ಬಿಟ್ಬಿಟ್ರೆ ಪ್ರತಿ ವರ್ಷನೂ ಹೆಚ್ಚಿಗೆ ಆಗ್ತಾ ಹೋಗ್ತದ ಅಥವಾ ಕೆಲವೊಂದು ಗಡ್ಡೆಗಳು ಕೊಳ್ತು ಮತ್ತೆ ಅಲ್ಲಿ ಗೊಬ್ಬರವಾಗಿ ಸೃಷ್ಟಿ ಆಗ್ತವೆ ಅಥವಾ ಗೊಬ್ಬರವಾಗಿ ಮಣ್ಣಿನಲ್ಲಿ ಸೇರ್ಕೊಂಡು ಮತ್ತಷ್ಟು ಗಡ್ಡೆಗಳು ಬರ್ಲಿಕ್ಕೆ ಅನುಕೂಲ ಆಗ್ತದೆ ಹೇಗಂತೀರಿ? ಹಳೆ ಗೆಡ್ಡೆ ಏನಿರುತ್ತೆ ಅದು ಹೊಸ ಗೆಡ್ಡೆನ ಪ್ರೊಡ್ಯೂಸ್ ಮಾಡುತ್ತೆ, ಹಳೆ ಗೆಡ್ಡೆ ಹೋಗುತ್ತೆ ಅದು, ನೆಕ್ಸ್ಟ್ ಏನ್ ಹೊಸ ಗೆಡ್ಡೆ ಪ್ರೊಡ್ಯೂಸ್ ಮಾಡಿರುತ್ತಲ್ಲ ಅದರಿಂದ ಗಿಡಗಳು ಬರ್ತಾ ಹೋಗುತ್ತೆ. ಸೊ ಹಳೆ ಗೆಡ್ಡೆಯಲ್ಲಿ ಒಂದ್ ಎರಡ್ ಸಲ ಗಿಡ ಬಂದು ನಂತರ ಅದು ಹೋಗ್ಬಿಡುತ್ತೆ. ಒಟ್ಟಾರೆ ಬರ್ತಾ ಇರುತ್ತೆ ಹಳೆಗಡ್ಡೆ ಅಲ್ಲಿ ಮಣ್ಣಿನಲ್ಲಿ ಲೀನ ಆಗ್ತದೆ, ಲೀನ ಆಗ್ತಾ ಇರುತ್ತೆ, ಹೊಸ ಗೆಡ್ಡೆಗಳಿಂದ ಹೊಸ ಗಿಡಗಳು ಬರ್ತಾ ಇರುತ್ತೆ. ಕೀಟ ರೋಗಗಳು ಏನಾದ್ರು ಕಾಣಿಸ್ಕೊಳ್ತಾವೆ ಇದಕ್ಕೆ ಅಥವಾ ಏನಂತ ಸಮಸ್ಯೆ? ಕೀಟ ರೋಗಗಳು ತುಂಬಾ ಕಮ್ಮಿ, ಅದರಲ್ಲಿ ರಸ ಹೀರೋ ಕೀಟಗಳು ಸ್ವಲ್ಪ ಬರುತ್ತೆ, ಅಫಿಡ್ಸ್, ಥ್ರಿಪ್ಸ್ ಮತ್ತೆ ಜೇಡನುಸಿ ಇಂತದ್ದು ಕೀಟಗಳು ಬರುತ್ತೆ. ರೋಗ ಅಂತ ಹೇಳಿದ್ರೆ ಜಾಸ್ತಿ ಎಲೆ ಚುಕ್ಕೆ ರೋಗ, ಬೂದಿ ರೋಗ ಬರುತ್ತೆ ಸರ್. ಇದ್ರಲ್ಲಿ ಈ ಕೀಟಗಳು ರಸ ಹೀರೋಂತ ಕೀಟ ಅಫಿಡ್ಸ್ ಥ್ರಿಪ್ಸ್ ಬಂದ್ರೆ ನಾವು ಡೈಮಿಥೋಯೇಟ್ 1.7 ml ಪರ್ ಲೀಟರ್ ಹಾಕೊಂಡು ಸ್ಪ್ರೇ ಮಾಡಬಹುದು. ಸ್ಪೈಡರ್ ಮೈಟಿಗೆ ವೆಟೇಬಲ್ ಸಲ್ಫರ್ ಅದನ್ನ 3 g/l ಹಾಕಿ ಸ್ಪ್ರೇ ಮಾಡಬಹುದು ಸರ್. ಇನ್ನು ಪೌಡ್ರಿ ಮಿಲ್ಡಿಗೂ ಸಹ ನಾವು ವೆಟೇಬಲ್ ಸಲ್ಫರ್ ಹಾಕ್ಬಹುದು 3 g/l. ಇದರಿಂದ ನಾವು ಈ ರೋಗ ಮತ್ತೆ ಇನ್ನು ಕೀಟದ ಬಾಧೆ ಇದೆ ಅದರಿಂದ ಹೊರಗೆ ಬರಬಹುದು. ಬಿಸಿಲು ಗಿಡದ ಮೇಲೆ ಬಿದ್ರೆ ಹೂ ಚೆನ್ನಾಗಿ ಬರೋದಲ್ವಾ? ಹೌದು. ಈ ದಾಲಿಯಾ ಗಿಡ ಏನಿದೆ ಅದಕ್ಕೆ ಸ್ವಲ್ಪ ಲಾಂಗ್ ಫೋಟೋ ಪೀರಿಯಡ್ ಬೇಕಾಗುತ್ತೆ, ಬೆಳಕಿನ ಅವಧಿ ಜಾಸ್ತಿ ಬೇಕು. ಹಂಗಾಗಿ ಇದು ಸ್ವಲ್ಪ ಮಳೆಗಾಲ ಕಳೆದ ಟೈಮಲ್ಲಿ ಚೆನ್ನಾಗಿ ಬರುತ್ತೆ. ಆ ಟೈಮಲ್ಲಿ ಏನು ಫೋಟೋ ಪೀರಿಯಡ್ ಜಾಸ್ತಿ ಇರೋದ್ರಿಂದ ಆ ಟೈಮಲ್ಲಿ ಚೆನ್ನಾಗಿ ಫ್ಲವರ್ ಬರುತ್ತೆ. ಒಂದು 10-14 hours ಲೈಟ್ ಬೇಕಾಗುತ್ತೆ ಸರ್ ಇದಕ್ಕೆ. ಮತ್ತೆ ಟೆಂಪರೇಚರ್ ಅಷ್ಟೇ ತುಂಬಾ ಮ್ಯಾಟರ್ ಆಗುತ್ತೆ ಇದ್ರಲ್ಲಿ. ಉಷ್ಣಾಂಶ ಇದಕ್ಕೆ ಹಗಲು 24 degrees Celsius ಇರಬೇಕು, ಮತ್ತೆ ರಾತ್ರಿ ಹೊತ್ತು 16-17 degrees Celsius ಒಳಗಡೆ ಇರಬೇಕು. ಅದಕ್ಕಿಂತ ಕೆಳಗಡೆ ಹೋಯ್ತು ಟೆಂಪರೇಚರ್ ಏನಾದ್ರೂ ನಾವು ಹೇಳಿರೋ ಐಡಿಯಲ್ ಕಂಡೀಷನ್ ಗಿಂತ ಸ್ವಲ್ಪ ಕೆಳಗಾಯ್ತು ಅಂತ ಹೇಳಿದ್ರೆ ಫ್ಲವರಿಂಗ್ ಆಗಲ್ಲ, ಡಿಲೇ ಆಗ್ತಾ ಹೋಗುತ್ತೆ. ಸ್ವಲ್ಪ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಫ್ಲವರ್ ಆಗುತ್ತೆ ಬಟ್ ಕ್ವಾಲಿಟಿ ಚೆನ್ನಾಗಿರಲ್ಲ. ಟೆಂಪರೇಚರು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಈಗ ಜಮೀನುಗಳಲ್ಲಿ ಏನ್ ಅಂತರ ಇಟ್ಕೊಂಡು ಬೆಳಿಲಿಕ್ಕೆ ಗಮನ ಹರಿಸಬೇಕು ನಮ್ಮ ರೈತ ಬಾಂಧವರು, ಹಾಗೆ ಕುಂಡಗಳಲ್ಲಿ ಹೇಗೆ ಇದನ್ನ ಬೆಳಿಬೇಕು ಅನ್ನೋದ್ರ ಬಗ್ಗೆ ಸಲಹೆ ಕೊಡಿ ಸರ್. ಇದು ಡಾಲಿಯಾ ಏನಿದೆ ಎರಡ್ ತರನು ಬೆಳಿಬಹುದು, ಜಮೀನಲ್ಲೂ ಬೆಳಿಬಹುದು ಮತ್ತೆ ಕುಂಡದಲ್ಲೂ ಸಹ ಬೆಳಿಬಹುದು. ಕುಂಡದಲ್ಲಿ ಬೆಳೆಯೋದಾದ್ರೆ ನಾವು ಕುಂಡದ ಸೈಜ್ ಅನ್ನ ಅಂದ್ರೆ ಅದರ ಗಾತ್ರ ಎಷ್ಟು ಬೇಕು ಅನ್ನೋದು ನಾವು ಕುಂಡದಲ್ಲಿ ಬೆಳೆಯುವ ಗಿಡದಲ್ಲಿ ಎಷ್ಟು ಫ್ಲವರ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜಾಸ್ತಿ ಹೂ ಬಿಡುವಂತಹ ವೆರೈಟೀಸ್ ಗಳಿದೆ ಇದನ್ನ ಯೂಶಲಿ ಕುಂಡದಲ್ಲಿ ಬೆಳೀತಾರೆ. ಸ್ವಲ್ಪ ಅಗ್ಲ ಹೂ ಬಿಡುವಂತಹ ವೆರೈಟೀಸ್ ಗಳಿದ್ರೆ ಅದನ್ನ ಬೆಡ್ಡಲ್ಲೆಲ್ಲ ಹಾಕಿ ಬೆಳೀತಾರೆ. ಸಣ್ಣ ಸಣ್ಣ ಹೂಗಳು ಜಾಸ್ತಿ ಪ್ರಮಾಣದಲ್ಲಿ ಬಿಟ್ರೆ ಸೊ ಕುಂಡಗಳನ್ನ ಯೂಸ್ ಮಾಡ್ಕೊಳ್ತಾರೆ. ಅಂತ ಗಿಡಗಳನ್ನ ಬೆಳೆಯಕ್ಕೆ 20-30 cm ಗಾತ್ರ ಇರುವಂತಹ ಕುಂಡಗಳನ್ನ ಬಳಸ್ಕೊಳ್ಬಹುದು. ಅದಾದ್ಮೇಲೆ ಇದಕ್ಕೆ ಸ್ಟಾರ್ಟಿಂಗ್ ಮಾಧ್ಯಮನ ಪ್ರಿಪೇರ್ ಮಾಡುವಾಗ ಮಣ್ಣು, ಕೊಟ್ಟಿಗೆ ಗೊಬ್ಬರ ಮತ್ತೆ ಕೋಕೋಪೀಟ್ ಅಥವಾ ಕಾಂಪೋಸ್ಟ್ ಇದರ ಮಿಶ್ರಣನ 3:3:2 ಇದರ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ನಾವು ಪಾಟ್ ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಇದರ ಜೊತೆಗೆ ಬೋನ್ ಮೀಲ್ ಅಂತ ಹೇಳಿ ಸಿಗುತ್ತೆ. ಬೋನ್ ಮೀಲ್ ಅಂದ್ರ ಈ ಪ್ರಾಣಿಗಳ ಎಲುಬಿನಿಂದ ಮಾಡಿರುವಂತಹ ಗೊಬ್ಬರ ಇದನ್ನ 30 g, ಜೊತೆಗೆ ಹಾರ್ನ್ ಮೀಲ್ ಅಂತ ಪ್ರಾಣಿಗಳದ್ದು ಕೊಂಬು ಏನಿರುತ್ತಲ್ಲ ಸರ್ ಅದರಿಂದ ಮಾಡಿರುವಂತಹ ಗೊಬ್ಬರ ಇದನ್ನ 20 g, ಜೊತೆಗೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಅದನ್ನ 15 g, ಸಲ್ಫೇಟ್ ಆಫ್ ಪೊಟ್ಯಾಶ್ನ 5 g ಮಿಶ್ರಣ ಮಾಡಿಕೊಂಡು ನಾವು ಪಾಟಲ್ಲಿ ಬೆಳಿಬಹುದು. ಗಿಡನೆಟ್ಟು 15 days ಆದ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ಸ್ ನ ಕೊಡ್ತೀವಿ. ಅದಕ್ಕೆ ಕೊಡ್ಬೇಕಾದ್ರೆ ನಾವು ಇದಕ್ಕೆ ಮಸ್ಟರ್ಡ್ ಕೇಕ್ ಅಂತ ಹೇಳ್ತಾರೆ ಅಥವಾ ಸಾಸಿವೆ ಹಿಂಡಿನ 30-40 g ಮಿಶ್ರಣ ಮಾಡಿಕೊಂಡು ಅದರ ಜೊತೆಗೆ ಸಿಂಗಲ್ ಸೂಪರ್ ಫಾಸ್ಫೇಟ್ 5 g, ಸಲ್ಫೇಟ್ ಆಫ್ ಪೊಟ್ಯಾಶ್ 2 g ನ ಮಿಶ್ರಣ ಮಾಡಿ ಲಿಕ್ವಿಡ್ ಫರ್ಟಿಲೈಸರ್ ಆಗಿ 15 days ನಂತರ ವಾರ ವಾರಕ್ಕೊಮ್ಮೆ ನಾವು ಗಿಡಕ್ಕೆ ಕೊಡ್ತಾ ಇರಬೇಕು. ಇದರಿಂದ ನಾವು ಪಾಟ್ಸ್ ಅಲ್ಲಿ ಸಹ ಕ್ವಾಲಿಟಿ ಪ್ಲಾಂಟ್ಸ್ ನ ಕ್ವಾಲಿಟಿ ಫ್ಲವರ್ಸ್ ನ ಪಡ್ಕೊಳ್ಬಹುದು. ಸಾಸಿವೆ ಹಿಂಡಿಯನ್ನ ಯಾಕೆ ಹೇಳ್ತೀರಿ, ಬೇರೆ ಹಿಂಡಿಗಳನ್ನ ಯಾಕೆ ಪ್ರಸ್ತಾಪ ಮಾಡ್ಲಿಲ್ಲ? ಸಾಸಿವೆ ಹಿಂಡಿ ಅಂದ್ರೆ ಅದ್ರಲ್ಲಿ ಸ್ವಲ್ಪ ರೋಗ ನಿರೋಧಕ ಶಕ್ತಿನೂ ಚೆನ್ನಾಗಿದೆ ಸರ್ ಬೇರೆ ಹಿಂಡಿ ಕಂಪೇರ್ ಮಾಡಿದ್ರೆ, ಹಂಗಾಗಿ ಅದನ್ನ ಹೇಳ್ತೀವಿ. ಈ ಬಗ್ಗೆ ಸಂಶೋಧನೆ ಅಧ್ಯಯನಗಳು ಆದಷ್ಟು ಒಳ್ಳೇದು. ಏನನ್ನ ಬಳಸಬೇಕು, ಹೇಗೆ ಈ ಒಂದು ಸಸ್ಯಗಳನ್ನ ಸಾಗುವಳಿ ಮಾಡಬೇಕು, ಇದರ ಬೇಡಿಕೆ ಹೇಗಿದೆ, ಇದರ ಬಳಕೆ ಹೀಗೆ. ಒಟ್ಟಾರೆ ಅನೇಕ ಜನ ಮಹಿಳೆಯರು ಡಹಲಿಯಾ ಹೂವನ್ನ ಅಥವಾ ಡೇರೆ ಹೂವನ್ನ ಬೆಳ್ಕೊಳ್ಳಿಕ್ಕೆ ಆಸಕ್ತಿಯನ್ನ ತೆಗೆದುಕೊಂಡಿದ್ದಾರೆ, ಕೊಡಗಿನಲ್ಲೂ ಕಡಿಮೆ ಇಲ್ಲ. ಹಾಗೆ ಅದನ್ನ ಬೇರೆಯವರಿಗೆ ಹೇಳಲಿಕ್ಕೆ ಹೊರಟು ಸಸ್ಯಗಳನ್ನು ಕೊಟ್ಟಿದ್ದಾರೆ, ಗಡ್ಡೆಗಳನ್ನು ಕೊಟ್ಟಿದ್ದಾರೆ. ಹೀಗೆ ಮನೆ ಮುಂದೆ ಸುಂದರವಾದ ಬಣ್ಣ ಬಣ್ಣದ ಹೂಗಳಿದ್ರೆ ಒಂಥರ ನೋಡ್ಲಿಕ್ಕೆ ಆನಂದ, ಖುಷಿ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ತಾವು ಡೇರೆ ಹೂವು ಅಥವಾ ಬಲ್ದಾವರೆ ಹೂವು, ಇಂಗ್ಲಿಷ್ ನಲ್ಲಿ ಡಹಲಿಯಾ ಅಂತ ಅನ್ಕೊಂಡು ಕರೀತಾರೆ, ಈ ಒಂದು ಪುಷ್ಪದ ಹಿನ್ನೆಲೆಯನ್ನ ಮತ್ತು ಇದರ ಕೃಷಿ, ಇದನ್ನು ಹೇಗೆ ಬೆಳೆಸಬೇಕು, ಹೂಗಳು ಯಾವುದಕ್ಕೆ ಬಳಕೆ ಆಗ್ತವೆ ಮತ್ತು ಕುಂಡಗಳಲ್ಲಿ ಬೆಳೆಸಿ ಅಲಂಕಾರವನ್ನು ಮಾಡುವ ಒಂದು ಸಂಗತಿಯನ್ನು, ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೆ, ಇದುವರೆಗೆ ಮಡಿಕೇರಿಯ ವಿಸ್ತರಣಾ ಶಿಕ್ಷಣ ಘಟಕದ ಜಿ ವಿ ವಿದ್ಯಾಶ್ರೀ ಅವರು ಡೇರೆ ಹೂವಿನ ಕುರಿತಂತೆ ವಿಚಾರಗಳನ್ನ ಹಂಚಿಕೊಂಡರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುಗರೆ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ನಾರಿದಾರಿ ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಸೋಮರಪೇಟೆ ತಾಲೂಕು ತಾಕೇರಿಯ ಎಂಕೆ ಮೀನಾಕ್ಷಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ. ಕೊಡಗು ಜಿಲ್ಲೆಯಲ್ಲಿ ಅಗತ್ಯ ಅಭಿವೃದ್ಧಿಯೊಟ್ಟಿಗೆ ಪ್ರಾಕೃತಿಕ ಸಂಪತ್ತನ್ನು ಉಳಿಸುವುದು ಅಗತ್ಯ ತಿಳಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಅಭಿಪ್ರಾಯನ ಪಟ್ಟಳು. ಅವು ಮಡಿಕೇರಿ ಪ್ಯಾಟನ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದ ಆವರಣದಲ್ಲಿ ಇತ್ತೀಚೆಗೆ ಏರ್ಪಾಡು ಮಾಡಿದ್ದ ರಾಷ್ಟೀಯ ಪ್ರವಾಸೋದ್ಯಮ ದಿನಾಚರಣೆ ಜಂಬರ್ಲಿ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿ ಮಾತಾಡಿ, ಕೊಡಗು ಪುಟ್ಟ ಜಿಲ್ಲೆಯಾದರೂ ಸಹ ತುಂಬಾ ಸಮಸ್ಯೆಗೆ ಹುಟ್ಟು ಅದನ್ನ ಮರೆಯುವಂಗಿಲ್ಲ ಅಂತ ಹೇಳಿದು. ಜಾನಪದ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಬಿಜಿ ಅನಂತಶೇನ ಅವರು ಮಾತಾಡಿ, ಪ್ರವಾಸೋದ್ಯಮ ಅಭಿವೃದ್ಧಿಯಿಂದ ಸ್ಥಳೀಯರಿಗೆ ಕೆಲಸ ಸಿಕ್ಕುವುದರೊಟ್ಟಿಗೆ ಅಭಿವೃದ್ಧಿನ ಕಾಣಕ್ಕೆ ಹಾಗೆ ಜ್ಞಾನ ಮತ್ತು ವಿಜ್ಞಾನ ವಿಚಾರಗಳನ್ನು ತಿಳಿಯಕ್ಕೆ ಪ್ರವಾಸೋದ್ಯಮ ಸಹಕಾರಿ ಅಂತ ಹೇಳಿದು. ಭಾರತೀಯ ಪ್ರಾಕೃತಿಕ ಸಂಪತ್ ಮತ್ತೆ ಸಂಸ್ಕೃತಿನ ಪರಿಚಯಿಸುವಲ್ಲಿ ಪ್ರವಾಸೋದ್ಯಮ ಸಹಕಾರಿ. ಆ ನಿಟ್ಟಲ್ಲಿ ಆಧ್ಯಾತ್ಮಿಕ ಪ್ರವಾಸೋದ್ಯಮಕ್ಕೆ ಒತ್ತು ನೀಡೋಕಂತ ಹೇಳಿದು. ಹಾಗೆ ಜಿಲ್ಲೆಯಲ್ಲಿ ಕಾಲಕಾಲಕ್ಕೆ ತಕ್ಕಂಗೆ ಪ್ರವಾಸೋದ್ಯಮ ಉತ್ಸವ ಆಯೋಜಿಸಕ್ಕೂ, ಜಿಲ್ಲೆಯಲ್ಲಿರುವ ಹಲವು ಸ್ಥಳಗಳನ್ನ ಪ್ರವಾಸೋದ್ಯಮ ಜಾಗ ಆಗಿ ಗುರುತಿಸಕ್ಕೂ ಪ್ರವಾಸೋದ್ಯಮ ಇಲಾಖೆನ ಉಪನಿರ್ದೇಶಕರಾದ ಈಶ್ವರ್ ಕುಮಾರ್ ಖಂಡೋ ಹೇಳಿದು. ಗ್ರಾಮ ಒನ್ ಯೋಜನೆ ಸರ್ಕಾರದ ಅತ್ಯಂತ ಉಪಯೋಗಕಾರಿ ನಾಗರಿಕ ಸ್ನೇಹಮಯ ಯೋಜನೆಯಾಗಿದ್ದು, ಒಂದೇ ಸೂರ್ನಡಿ ಎಲ್ಲಾ ಇಲಾಖೆಗಳ ಸೇವೆಗಳನ್ನು ಗ್ರಾಮೀಣ ನಾಗರಿಕರಿಗೆ ಅವರ ಸ್ವಂತ ಗ್ರಾಮಲೇ ತಲುಪಿಸುವ ಗುರಿ ಹೊಂದಿದ್ದು, ಆ ನಿಟ್ಟಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಗ್ರಾಮ ಒನ್ ಕೇಂದ್ರ ಶುರು ಮಾಡಲಾಗುತ್ತೇಳಿ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಅವರು ಹೇಳಿದು. ಕಾಂತೂರು ಮೂರ್ನಾಡು ಗ್ರಾಮದಲ್ಲಿ ಏರ್ಪಾಡು ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಗ್ರಾಮ ಒಂದು ಯೋಜನೆ ಮೂಲಕ ನಾಗರಿಕರ ಮನೆ ಹತ್ರನೇ ಸೇವಾ ಸಿಂಧು ವೇದಿಕೆನ ಮೂಲಕ 100ಕ್ಕೂ ಜಾಸ್ತಿ ಸೇವೆಗೆ ಉಪಯೋಗ ಆದೇ ತಿಳಿ ಸಚಿವರು ತಿಳಿಸಿದರು. ಇದೇ ತಾರೀಕು 30ರಂದು ಹುತಾತ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮನ ಜಿಲ್ಲಾ ಖಜಾನೆಯಿಂದ ಮೆರವಣಿಗೆ ಮೂಲಕ ಗಾಂಧಿ ಮೈದಾನಕ್ಕೆ ತಕೊಂಡು ಹೋಗುವ ಬಗ್ಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಪೂರ್ವಭಾವಿ ಸಭೆ ನಡೆದು, ಅಂದೇ ಹೊತ್ತಾರೆ 10 ಗಂಟೆಗೆ ಜಿಲ್ಲಾಡಳಿತ ಭವನದಿಂದ ಜಿಲ್ಲಾ ಖಜಾನೆ ಕಚೇರಿಯಿಂದ ಮೆರವಣಿಗೆಯಲ್ಲಿ ಪೊಲೀಸ್ ಗೌರವ ರಕ್ಷಣೆಯೊಟ್ಟಿಗೆ ತಕೊಂಡು ಹೋಗಿ ಗಾಂಧಿ ಮಂಟಪಲ್ಲಿರಿಸಿ, ಅಂದೇ 10:30 ಗಂಟೆಗೆ ಸರ್ವಧರ್ಮ ಪ್ರಾರ್ಥನೆ ಮತ್ತು ಮೌನಾಚರಣೆ ನಡೆದಂತ ಹೇಳಿದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಕೊಡಗು ಜಿಲ್ಲಾ ಪ್ರಾಣಿದಾಯ ಸಂಘ ಇವರ ಕೂಡುಕೂಟಲಿ ಸರ್ಕಾರಿ ಜಿಲ್ಲಾ ಗೋಶಾಲನ ಪ್ರಾರಂಭೋತ್ಸವದ ಬಗ್ಗೆ ಭೂಮಿ ಪೂಜಾ ಜಂಬರ ನಾಳೆ ಹೊತ್ತಾರೆ 10 ಗಂಟೆಗೆ ಕೇನುಡುಗಡೆ ಗ್ರಾಮ ಪಂಚಾಯಿತಿ ನಡೆದಿದೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಇಲಾಖೆ ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್, ಶಾಸಕರು, ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಪೊಲೀಸ್ ಅಧೀಕ್ಷಕರಾದ ಕ್ಷಮಾ ಮಿಶ್ರಾ ಸೇರಿದಂತೆ ಇನ್ನಿತರ ಗಣ್ಯ ವ್ಯಕ್ತಿಗೆ ಹಾಜರಿದ್ದವೆ. ಕೃಷಿ ಇಲಾಖೆ ಕಡೆಯಿಂದ 2021-22 ಸಾಲಿನ ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮದಡಿಯಲ್ಲಿ 50%ವರೆಗಿನ ರಿಯಾಯಿತಿ ದರಲ್ಲಿ ಕಳೆ ಕೊಚ್ಚುವ ಯಂತ್ರಗಳಾದ ಪವರ್ ವೀಡರ್, ಬ್ಯಾಟರಿ ಸ್ಪೇಯರ್, ಹೆಚ್ಪಿ ಡೀಸೆಲ್ ಪಂಪ್ಸೆಟ್ಗಳನ್ನು ವಿತರಿಸಿಕೆ ಉಪಕರಣಗಳ ಲಭ್ಯ ಉಟ್ಟು ಆಸಕ್ತಿರುವ ರೈತರು ಬೇಕಾದ ದಾಖಲೆಗಳನ್ನು ನೀಡಿ ಮಡಿಕೇರಿ ಭಾಗಮಂಡಲ ನಾಪಕುಲು ಮತ್ತು ಸಂಪಾಜಿ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಪಡ್ಕೊಳ್ಳುವಂಗೆ ಮಡಿಕೇರಿ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಲು. ಸರ್ಕಾರದ ನಿರ್ದೇಶನಂಗೆ ಕುಶಾಲನಗರ ಪಟ್ಟಣ ಪಂಚಾಯತ್ಯ ವಾಜಪೇಯಿ ನಗರ ವಸತಿ ಯೋಜನೆಯಲ್ಲಿ 38 ಮನೆಗ ಹಂಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿವಾಸ ಯೋಜನೆಯಡಿಲಿ 12 ಮನೆಗಳ ಗುರಿ ಹೊಂದಿಸಲಾಗಿದ್ದು ಅದರಂಗೆ ಕುಶಾಲನಗರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಂತ ಜಾಗ ಇರುವ ಮನೆ ಇಲ್ಲದವರಿಂದ ಅರ್ಜಿನ ಕರೆದಳು. ಅರ್ಹತೆ ಮತ್ತೆ ಆಸಕ್ತಿ ಇರೋ ಇದೇ ತಿಂಗಳ ತಾರೀಕು 31ರೊಳಗೆ ಅರ್ಜಿನ ನೀಡಕ್ಕೂ ಜಾಸ್ತಿ ಮಾಹಿತಿಗೆ ಕುಶಾಲನಗರ ಪಟ್ಟಣ ಪಂಚಾಯತ್ನ ಮುಖ್ಯಾಧಿಕಾರಿಯವರನ್ನು ಸಂಪರ್ಕಿಸಕ್ಕು. ಸಿದ್ದಾಪುರ ಹತ್ತಿರದ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಮಾರ್ಗೋಲಿ ಕಾಫಿ ತೋಟದಲ್ಲಿ ದೊಡ್ಡ ಹುಲಿಯೊಂದು ಕಾಣಿಸಿಕೊಂಡಿದ್ದು ಗ್ರಾಮಸ್ಥರ ಆತಂಕಕ್ಕೆ ಕಾರಣ ಆಗಿತ್ತು. ಕೆಲವು ದಿನಗಳ ಹಿಂದೆ ಹುಲಿ ಆನೆಕೊಂದದ ಹತ್ತಿರ ಕಾಣಿಸಿಕೊಂಡಿತ್ತು. ಇದೀಗ ಹಗಲೇ ಕಾಫಿ ತೋಟದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಗ್ರಾಮಸ್ಥರಲ್ಲಿ ಹೆದರಿಕೆಯನ್ನು ಉಂಟುಮಾಡಿತು. ಜಿಲ್ಲೆನ ಹೆಮ್ಮೆಯ ಪುತ್ರ ಭಾರತ ಸೂರ್ಣ ಮಹಾದಂಡ ನಾಯಕ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ 123ನೇ ಹುಟ್ಟಿದ ದಿನಾಚರಣೆಯನ್ನು ನಾಳೆ ಹೊತ್ತರೆ 11 ಗಂಟೆಗೆ ಮಡಿಕೇರಿನ ಫೀಲ್ಡ್ ಮಾರ್ಷಲ್ ವೃತ್ತದ ಹತ್ತಿರದ ಹೂ ಹಾಕುವ ಮೂಲಕ ಆಚರಿಸಲಾಗಿದೆ. ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಡೆಯಿಂದ 2021-22 ಸಾಲಿನಲ್ಲಿ ಜಿಲ್ಲೆಯ ಪರಿಶಿಷ್ಟ ಜಾತಿ ಹಾಗೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮಡಿಕೇರಿ ಪ್ಯಾಟನ ಜನರಲ್ ತಿಮ್ಮಯ್ಯ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ತಾರೀಕು 28 ಮತ್ತು 29ರಂದು ಕ್ರೀಡಾ ತರಬೇತಿನ ಶಿಬಿರ ನಡೆದಿದೆ. ಭಾಗವಹಿಸಿಕೆ ಇಷ್ಟರೂ ಎಲ್ಲಾ ದಾಖಲೆಗಳೊಟ್ಟಿಗೆ ಅಂದೇ ಹೊತ್ತರೆ 9 ಗಂಟೆಗೆ ಹಾಜರಾಗುತ್ತಳಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಲು. ಬೆಳಕು ಯೋಜನೆಯಡಿಲಿ ವಿದ್ಯುತ್ ಸಂಪರ್ಕ ಪಡೆಯಕ್ಕೆ ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದ ಮನೆಗಳಿದ್ದರೆ ಅವು ಬಿಪಿಎಲ್ ಎಪಿಎಲ್ ಕಾರ್ಡ್ ಹಾಗೆ ಎಲ್ಲಾ ದಾಖಲೆಗಳೊಟ್ಟಿಗೆ ಫೋಟೋದೊಟ್ಟಿಗೆ ತಾರೀಕು 31ರೊಳಗೆ ಹತ್ತಿರದ ಸೆಸ್ ಕಚೇರಿಗೆ ಭೇಟಿ ನೀಡಿ ಅರ್ಜಿ ಕೊಡುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಲು. ರಾಜ್ಯ ಸರ್ಕಾರ ನಡೆಸಿರುವ ಸ್ಪೋರ್ಟ್ಸ್ ಸ್ಕೂಲ್ ಸ್ಪೋರ್ಟ್ಸ್ ಹಾಸ್ಟೆಲ್ನಲ್ಲಿ ಇರುವ ಕ್ರೀಡಾಪಟುಗಳಿಗೆ ತರಬೇತಿ ಕೊಡುಗೆ ತರಬೇತಿದಾರರಿಂದ ಅರ್ಜಿನ ಕರೆದಳು. ಕ್ರೀಡಾಕೂಟದಲ್ಲಿ ವಿಶೇಷ ಸಾಧನೆ ಮಾಡಿದವು. ಒಲಿಂಪಿಕ್ಸ್, ಏಷ್ಯನ್ ಗೇಮ್, ಪ್ಯಾರಾ ಒಲಿಂಪಿಕ್ಸ್, ವಿಶ್ವ ಚಾಂಪಿಯನ್ಶಿಪ್ ಅಲ್ಲಿ ಕೂಡಿ ಆಡಿದವಕ್ಕೆ ಆದ್ಯತೆ ಉಟ್ಟು ಹಾಗೆ ಕ್ರೀಡಾಕೂಟದಲ್ಲಿ ಬೇರೆ ತರಲಿ ಸಾಧನೆ ಮಾಡಿದವಕ್ಕೂ ಆದ್ಯತೆ ನೀಡಲಾಗಿದೆ. ಅರ್ಜಿ ಹಾಕಿಕೆ ಫೆಬ್ರವರಿ 10 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಕ್ರೀಡಾ ಇಲಾಖೆಯ ಜಾಲತಾಣದಿಂದ ಪಡ್ಕೊಳ್ಳಕ್ಕು. ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತ ವಸತಿ ರಹಿತ ಹಾಗೆ ಖಾಲಿ ಜಾಗ ಇರುವ ಫಲಾನುಭವಿಗಳಿಗೆ 2021-22 ಸಾಲಿಗೆ ವಾಜಪೇಯಿ ನಗರ ಯೋಜನೆಯಲ್ಲಿ ಅಲ್ಪಸಂಖ್ಯಾತರಿಗೆ ಸಾಮಾನ್ಯ ವರ್ಗದವಕ್ಕೆ ಹಾಗೆ ಡಾ ಬಿಆರ್ ಅಂಬೇಡ್ಕರ್ ಅವರ ವಸತಿ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವಕ್ಕೆ ಮನೆ ಕಟ್ಟಿಗೆ ಅರ್ಜಿನ ಕರೆದಳು. ಮಡಿಕೇರಿ ನಗರ ಸಭೆ ವ್ಯಾಪ್ತಿಯಲ್ಲಿ ವಾಸಿಸಿರುವ ಅರ್ಹ ಫಲಾನುಭವಿಗೆ ಇದರ ಪ್ರಯೋಜನ ಪಡ್ಕೊಳ್ಳಕ್ಕೆ ತಿಳಿ ಮಡಿಕೇರಿ ನಗರಸಭೆ ಪೌರಾಯುಕ್ತರು ತಿಳಿಸಳು. ಜಿಲ್ಲಾ ಮಟ್ಟದಲ್ಲಿ ಪಂಚಾಯಿತಿ ಜಿಲ್ಲಾ ಮಟ್ಟದ ತಂಡ ಸಂಜೀವಿನಿ ಯೋಜನೆಯಡಿಲಿ ಶಿರಂಗಾಲ, ಹೆಬ್ಬಾಳೆ ಮತ್ತು ಕೂಡಿಗೆ ಗ್ರಾಮ ಪಂಚಾಯಿತಿನ ಒಕ್ಕೂಟಗಳಿಗೆ ಭೇಟಿ ನೀಡಿ ಆರ್ಥಿಕ ಚಟುವಟಿಕೆಗಳನ್ನು ಪರಿಶೀಲನೆ ಮಾಡಿ ಪ್ರೊಡ್ಯೂಸರ್ ಗ್ರೂಪ್ಗಳನ್ನ ರಚನೆ ಮಾಡಿಕೆ ಹೆಂಗಸರಿಗೆ ಸಲಹೆ ನೀಡಲಾಯಿತು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತು. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. Like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೆನ್ಸ್ ಸಿಟಿ ಅರ್ಪಿಸುತ್ತಿದೆ ವಿಶ್ವ ದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ. ಸೆನ್ಸ್ ಸಿಟಿ ನ್ಯೂ ಟೌನ್, ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್ ನಿವೇಶನಗಳು, ಎಲ್ಲವೂ ಅಭಿವೃದ್ಧಿ ಹೊಂದಿದೆ. ಒಮ್ಮೆ ಭೇಟಿ ಕೊಡಿ ವಿಶ್ವ ದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪ್ರಿಯ ಪಟ್ಟಣದಲ್ಲಿ. ಸೆನ್ಸ್ ಸಿಟಿ ಸಂಪರ್ಕಿಸಿ 9243002323. ಉತ್ತಮ ಗುಣಮಟ್ಟ, ದೀರ್ಘ ಬಾಳಿಕೆ ಮತ್ತು ನಂಬಿಕೆಯ ಬ್ಲೂ ವರ್ಲ್ಡ್ ಬ್ರ್ಯಾಂಡ್ನ ಎಲೆಕ್ಟ್ರಾನಿಕ್ ತೂಕದ ಯಂತ್ರ ಹಾಗೂ ಏರ್ಗನ್ ಕೋವಿಗಳ ಮದ್ದುಗುಡಿಗಳಿಗಾಗಿ ಹೆಸರುವಾಸಿಯಾದ ತಮ್ಮದೇ ಮಳಿಗೆ ಮೆಸರ್ಸ್ ಮೋಹನ್ ಭಂಡಾರ, ಕಾವೇರಿ ಕಾಂಪ್ಲೆಕ್ಸ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 9449475687. ಮಾಲೀಕರು ಆಪಡಂಡ ಪಿ ಮೋಹನ್. ಇದೇ 2022 ಫೆಬ್ರವರಿ 2ರಂದು ವಿರಾಜಪೇಟೆಯಲ್ಲಿ ಉದ್ಘಾಟನೆಗೊಳ್ಳುತ್ತಿರುವ ಪೂತಾಸ್ ಅಂಡ್ ಅಪ್ಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಬ್ರಾಂಡೆಡ್ ವಾಚಸ್ ಮೇಲೆ ಅಪ್ ಟು 30% ಡಿಸ್ಕೌಂಟ್, ಅಲ್ಲದೆ ಪ್ರತಿ ಖರೀದಿಗೂ ಸರ್ಪ್ರೈಸ್ ಗಿಫ್ಟ್ಸ್. ಪೂತಾಸ್ ಅಂಡ್ ಅಪ್ಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟ್. ಗೋಣಿಕೊಪ್ಪಲು ಕಾವೇರಿ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕ ಮಹಾಸಭೆ ನಾಳೆ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಕಾಲೇಜು ಸೆಮಿನಾರ್ ಹಾಲ್ನಲ್ಲಿ ನಡೆಯಲಿದೆ. ಹಳೆ ವಿದ್ಯಾರ್ಥಿಗಳೆಲ್ಲ ಕೋವಿಡ್ ನಿಯಮದಂತೆ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಕಾವೇರಿ ಕಾಲೇಜಿನ ಪ್ರಾಂಶುಪಾಲರು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೂ ಆದ ಪ್ರೊಫೆಸರ್ ಎಂಬಿ ಕಾವೇರಪ್ಪ ಅವರು ಕೋರಿದ್ದಾರೆ. ಜಾಹೀರಾತುಗಳನ್ನು ಕೇಳಿದಿರಿ. ಸೇವಾ ಮಾಹಿತಿ. ಪೆಗ್ಗಳ ಗ್ರಾಮ ಕಾರಳನ ಅಚ್ಚಪಂಡ ತಮ್ಮಯ್ಯ ಇಂದು ಮರಣಪಟ್ಟಿತು. 94 ವಯಸ್ಸ ಅಚ್ಚಪಂಡ ತಮ್ಮಯ್ಯ ಅಂಗಡ ಆಖೇರಿ ಕಾರ್ಯ ನಾಳೆ ಪೊಲಕ 11 ಗಂಟೆಗೆ ಪೆಗ್ಗಳ ಗ್ರಾಮದ ನಡಪ. ಮಾಯಮುಡಿ ನಿವಾಸಿ ಕಾಳಪಂಡ ಸಿ ರಾಜ ಅಯ್ಯಂಗ ಇಂದು ಬೆಂಗಳೂರಲ್ಲೂ ಮರಣಪಟ್ಟಿತು. ವಿಜಯ ಬ್ಯಾಂಕ್ ನಿವೃತ್ತ ಅಧಿಕಾರಿ 61 ಬಯತ್ರ ಕಾಳಪಂಡ ಸಿ ರಾಜ ಅಯ್ಯಂಗಡ ಆಖರಿ ಕಾರ್ಯ ಇಂದೇ 5 ಗಂಟೆಗೆ ಬೆಂಗಳೂರು ಹರಿಶ್ಚಂದ್ರ ಘಾಟ್ಲ ನಡೆದಿತ್ತಂದು ಒಕ್ಕಕಾರ ಅರಚಿಟ್ಟಿತ್ತು. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ಕೊಡಗು ಜಿಲ್ಲೆಯಲ್ಲಿ ಅವಶ್ಯವುಳ್ಳ ಅಭಿವೃದ್ಧಿ ಕೂಟಕ್ಕೆ ಪ್ರಕೃತಿರ ಸಂಪತ್ತನ್ನು ಒಳಿತಿತ್ತು ಬಳುತ್ತೋದ ಅವಶ್ಯ ಎಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅಭಿಪ್ರಾಯ ಪರಂದತ್. ಮಡಿಕೇರಿಯ ಜನರಲ್ ತಿಮ್ಮಯ್ಯ ಸ್ಮಾರಕ ಭವಂತ್ರ ಪರಂಬಲ ಇಕ್ಕಾಯ್ತು ಏರ್ಪಾಡು ಮಾಡಿತಿಂಜ ಪ್ರವಾಸೋದ್ಯಮ ನಾಳ ಕಾರ್ಯಕ್ರಮಕ್ಕೆ ಗಿಡಕ್ಕೆ ನೀರು ಬೂಕುವಂಡ ಮೂಲಕ ಚಾಲನೆ ಕೊಡ್ತಿತ್ತು ತಕ್ಕ ಪರಂದತ್. ಕೊಡಗು ಚೆರಿಯ ಜಿಲ್ಲೆ ಆಚೆಂಗಿಯೂ ಜಿಲ್ಲೆಯಲ್ಲಿ 10 ಫಲತರತ್ರ ಸಮಸ್ಯೆ ಉಂಡುಂದಣ್ಣು ಆನ ಮರ್ಪನೆಕೆ ಇಲ್ಲ ಎಂದಣ್ಣುಚಿ. ಜಾನಪದ ಪರಿಷತ್ ಜಿಲ್ಲಾ ಅಧ್ಯಕ್ಷ ಬಿಜೆ ಅನಂತಶಯನ ತಕ್ಕ ಬಂದಿತ್ತು ಪ್ರವಾಸೋದ್ಯಮ ಹತ್ರ ಅಭಿವೃದ್ಧಿನೋಂಡು ಇಲ್ಲೇತ್ರ ಹೆಂಕ್ ಚಾಕ್ರಿ ಕಿಟ್ಟೋದಲ್ಲತೆ ಅಭಿವೃದ್ಧಿನೋ ಕಾಂಗೋಲು ಅನ್ನನೆ ಜ್ಞಾನ ವಿಜ್ಞಾನ ವಿಚಾರತ್ನ ಅರಂಜೋಕ ಪ್ರವಾಸೋದ್ಯಮ ಸಹಾಯ ಅಪ್ಪ ಅಂದಣ್ಣುಚಿ. ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕ ಈಶ್ವರ್ ಕುಮಾರ್ ಕಂಡು ತಕ್ಕ ಬಂದಿತ್ತು ರಾಷ್ಟತ್ರ 75ನೇ ಆಜಾದಿಕ ಅಮೃತ ಮಹೋತ್ಸವ ಹತ್ರ ಮಾರಿಪತ್ ರಾಷ್ಟೀಯ ಪ್ರವಾಸೋದ್ಯಮ ನಾಳೆ ಕೈಚೆನ್ನುಂಡು ಪ್ರವಾಸೋದ್ಯಮ ಇಲಾಖೆ ರಾಧನೆಲು ಕೊಡವ ಹೆರಿಟೇಜ್ ಅಭಿವೃದ್ಧಿ ರಾಜಸೀಟ್ ಅಭಿವೃದ್ಧಿ ದುಬಾರೆ ಕೂಡ್ನನಿಗೆ ಸುಮಾರು ಜಾಗತ ಅಭಿವೃದ್ಧಿ ಪಣಿ ನಡೆದನುಂಡ್ ಇಲ್ಲೇತ್ರ ಸಂಸ್ಕೃತಿಗೆ ಪುರುಡು ಕೊಡಪಕ್ಕೆ ಪರಿಸರ ಪಿಂಜ ಪ್ರವಾಸೋದ್ಯಮಕ್ಕೆ ಏರ ಒತ್ತು ಕೊಡ್ಕೊಂಡು ಅಣ್ಣುಚಿ. ಕಾರ್ಯಕ್ರಮದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ ಕೂಡ್ನನಿಗೆ ಮುಖ್ಯಪಟ್ಟಂಗ ಹಾಜರಿಂಜಿತ್ತು. ಜಿಲ್ಲೆರ ಪೆರ್ಮೆರ ಮೂವ ಪಡಬೀರ ಫೀಲ್ಡ್ ಮಾರ್ಷಲ್ ಕೊಡನಿರ ಕಾರ್ಯಪ್ಪ ಎಂಡ 123ನೇ ಪುಟ್ಟನ ನಾಳಿನ ನಾಳೆ ಪಲಕ 11 ಗಂಟೆಗೆ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತತ್ರ ಪಕ್ಕ ಪೂ ಹುಟ್ಟಿತ ಗೌರವ ಕಾಟುವಂಜೆ ಸರಳ ಆಯ್ತು ಕೈಪದುಂಡು. ಕಾರ್ಯಕ್ರಮದ ಶಾಸಕಂಗ ವಿಧಾನ ಪರಿಷತ್ ಸದಸ್ಯಂಗ ಜಿಲ್ಲಾಧಿಕಾರಿ ಕೂಡ್ನನಿಕೆ ಮುಖ್ಯಪಟ್ಟಂಗ ಹಾಜರಿಪ್ಪ. ಇದೇ ನುಪ್ಪದಾಂಗ ನಡಪ ಹುತಾತ್ಮಂಗಡ ನಾಳ್ರ ಮಾರಿಪತ್ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ರೇಂಗಡ ಚಿತಾಭಸ್ಮತ್ನ ಜಿಲ್ಲಾ ಖಜಾನೆಂಜ ಮೆರವಣಿಗೆರ ಮೂಲಕ ಗಾಂಧಿ ಪರಂಬಕ್ಕೆ ಎಡ್ತಂಡು ಪೋಪಾಂಗ್ ಸಂಬಂಧಪಟ್ಟನಿಕೆ ಇಂದು ಜಿಲ್ಲಾಧಿಕಾರಿ ರೇಂಗಡ ಕೊರೋಕಾರಿಕೆಯಲ್ಲಿ ಮುಪ್ಪಡೆ ಸಭೆ ನಡೆದಿತ್ತು. ಸಭೆಯಲ್ಲಿ ತಕ್ಕಬಂದ ಸರ್ವೋದಯ ಸಮಿತಿಯ ಅಧ್ಯಕ್ಷಗಳನ್ನ ಟಿಪಿ ರಮೇಶ್ ರೇಂಗ ಮಹಾತ್ಮ ಗಾಂಧೀಜಿ ರೇಂಗಡ ಭಸ್ಮತ್ನ ನುಪ್ಪದಾಂಗ ಫಲಕ 10 ಗಂಟೆಗೆ ಮಡಿಕೇರಿಯ ಜಿಲ್ಲಾಡಳಿತ ಭವನದ ಖಜಾನೆಂಜ ಮೆರವಣಿಗೆಯಲ್ಲಿ ಎಡ್ತಂಡು ಪೋಯಿತು. ಗಾಂಧಿ ಮಂಟಪದ ಬೆಚ್ಚಿತು ಫಲಕ 10:30 ಗಂಟೆಗೆ ಎಲ್ಲಾ ಧರ್ಮತ್ರ ಪ್ರಾರ್ಥನೆ ಅನಪಿಂಜ 12 ಗಂಟೆಗೆ ಸರಿಯಾಯಿತು ದಂಡು ನಿಮಿಷ ಮೌನ ಆಚರಣೆ ನಡಪ ಅಂದಣುಚಿ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಶುಪಾಲನಾ ಪಶು ವೈದ್ಯಕೀಯ ಸೇವಾ ಇಲಾಖೆ ಕೊಡಗು ಜಿಲ್ಲಾ ಪ್ರಾಣಿ ದಯಾ ಸಂಘತ್ರ ಕೂಟದ ನೆಲೆ ನಾಳೆ ಫಲಕ 10 ಗಂಟೆಗೆ ಮಡಿಕೇರಿಯ ಕೆ ನಿಡುಗಣೆ ಗ್ರಾಮದ ಸರ್ಕಾರಿ ಜಿಲ್ಲಾ ಗೋಶಾಲೆಗೆ ಭೂಮಿ ಪೂಜಾ ಕಾರ್ಯಕ್ರಮ ನಡಪ. ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣ ಇಲಾಖೆ ಪಿಂಜ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಳಂಗನ ಬಿಸಿ ನಾಗೇಶ್ ಶಾಸಕಂಗ ಸಂಸದಂಗ ಕೂಡ್ನನಿಕೆ ಮುಖ್ಯಪಟ್ಟಂಗ ಹಾಜರಿಪ್ಪ. ಕೃಷಿ ಇಲಾಖೆ ರಾಧನೆಯಲ್ಲಿ 2021-22 ಸಾಲರ ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮದಡಿಲು 50% ಕಮ್ಮಿ ಕ್ರಯತ್ಲು ಪವರ್ ವೀಡರ್ ಬ್ಯಾಟರಿ ಸ್ಪ್ರೇಯರ್ ಪವರ್ ಸ್ಪ್ರೇಯರ್ ಕೂಡ್ನನಿಗೆ ಫಲತರತ್ರ ಉಪಕರಣತ್ನ ರೈತಂಗಕ್ಕೆ ಕೊಡಪದುಂಡು. ಇರಾದೆ ಉಳ್ಳ ರೈತಂಗ ಮಡಿಕೇರಿ ಭಾಗಮಂಡಲ ನಾಪೋಕ್ಲು ಪಿಂಜ ಸಂಪಾಜೆ ರೈತ ಸಂಪರ್ಕಕ್ಕೆ ಪೋಯಿತು ತಂಗಡ ಒತ್ತ ದಾಖಲಿನ ಕಾಟಿತು ಯಂತ್ರತ್ನ ಪಡೆದವಲು ಅನ್ನನೆ 90% ಕಮ್ಮಿ ಕ್ರಯತ್ತು ತುಳಿ ನೀರಾವರಿ ಘಟಕತ್ನ ಕೊಡಪ ಇದಂಗೆ ರೈತಂಗ ಅರ್ಜಿ ಒಪ್ಪು ಚುಡೋಲು ಎಂದು ಮಡಿಕೇರಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕಂಗ ಕೊಟ್ಟಣಿತು. ಮೂಲತಃ ವಿರಾಜಪೇಟೆ ಪಕ್ಕತ್ರ ಕುಕ್ಲೂರ ನಿವೃತ್ತ ಮೇಜರ್ ಸಾಯಿ ವೆಂಕಟಗಿರಿ ವನಜಾಂಕ್ಷಿ ದಂಪತಿಯಡ ಮೋವ ವಿವೇಕ್ ರೈಂಗ ನಿನ್ನಂದು ಡೆಲ್ಲಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಪೆರೇಡ್ ಸಂದರ್ಭದ ಭಾರತತ್ರ ಪಟ್ಟಾಳತ್ರ ಪಡೆ ವಿಮಾನ ರುದ್ರತ್ನ ಪಾರ್ಚುಡುವಂಡ ಮೂಲಕ ಎಲ್ಲಡ ಮನಸ್ಸು ಗದ್ದತು. ಈ ಪಡೆ ವಿಮಾನತ್ನ ಈಯಂಗ ಸುಮಾರು ಕಾಲತಂಜ ಪಾರ್ಚಿಟ್ಟನುಂಡು. 18 ಬಯತ ಆನಪಿಂಜ ಎಲ್ಲರೂ ಮತದಾರಂಗಡ ಪಟ್ಟಿಲು ತಂಗಡ ಪೆದ ನೋಂದಾವಣೆ ಮಾಡಿವನು ಎಂದು ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಲಕ್ಷ್ಮೀ ಪಿ ಎಣ್ಣುಚಿ. ಮಡಿಕೇರಿಯ ಜಿಲ್ಲಾ ಪಂಚಾಯತ್ ಸಭಾಬಾಡಿಲು ಇಕ್ಕಾಯ್ತು ನಡೆದ ರಾಷ್ಟೀಯ ಮತದಾರಂಗಡ ದಿನಾಚರಣೆ ಕಾರ್ಯಕ್ರಮದ ಕೂಡಿಯಾಡಿತು ತಕ್ಕ ಬಂದತು. ದೇಶತ್ರ ಬೌಸ್ನ ನಲ್ಲದು ಮಾಡೋಕೆ ಮತದಾನ ಮುಖ್ಯ ಆಯಿತುಂಡು 18 ಬಯತ ಆನೈಂಗ ಕಡ್ಡಾಯ ಆಯಿತು ಓಟುಡೋಂಡು ಏದೇ ಆಸೆಗೆ ಕಣಿಯತೆ ಭಾರತತ್ರ ಸಂವಿಧಾನ ತಂಗಕ್ಕೆ ತಂದಿತ್ತುಳ್ಳ ಓಟುಡುವ ಅಧಿಕಾರತ್ನ ಎಲ್ಲಾ ನಲ್ಲತರತ್ ಉಪಯೋಗಿಸುಟ್ಟೋಣು ಎಂದು ಕೆಮಿತಕ್ಕೆ ಬಂದತು. ಇದೇ ಸಂದರ್ಭದ ರಾಷ್ಟೀಯ ಮತದಾರಂಗಡ ದಿನತ್ರ ಪ್ರತಿಜ್ಞಾ ವಿಧಿನ ಅಯ್ಯಂಗ ಬೋಧನೆ ಮಾಡಿಸಿ ಈ ನೇರತ್ತು ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಕೂಡ್ನನಿಕೆ ಮುಖ್ಯಪಟ್ಟಂಗ ಹಾಜರಿಂಜಿತು. ಜಿಲ್ಲೆರ ಪತ್ತು ಪಲತ್ರತ್ರ ಬೋಡಿಕೆಯನ್ನು ಮುಂಬುಲು ಬೆಚ್ಚಣ ಶಾಸಕ ಕೆಜಿ ಬೋಪಯ್ಯಂಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರಂಗ ಕಾಗದ ಉದ್ವಾಂಡ ಮೂಲಕ ಮನವಿ ಮಾಡಿತು. ಕೊಡವ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡೊಂಡು ದಂಡಾರ್ಥ ಇರುವ ದಂಡ 23ನೇ ಸಾಲರ ಬಜೆಟ್ ಕೊಡಗು ಜಿಲ್ಲೆಯ ರೋಡ್ರ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಪ್ಯಾಕೇಜ್ ಬೆಕ್ಕೊಂಡು ಕ್ರೀಡಾ ವಿಶ್ವವಿದ್ಯಾನಿಲಯ ಹೈಟೆಕ್ ಆಸ್ಪತ್ರೆ ಕಟ್ಟುವ ಕ್ರಮ ತಗೊಂಡು ಪಿಂಜ ಪುದಿಯದಾಯಿತು ರಚನೆಯನ್ನು ಪೊನ್ನಂಪೇಟೆ ತಾಲೂಕರ ಮಿನಿ ವಿಧಾನಸೌಧ ನಿರ್ಮಾಣ ಮಾಡೋಕೆ 10 ಕೋಟಿ ರೂಪಾಯಿ ಅನುದಾನ ತರೊಂಡು ಮನವಿ ಮಾಡಿತು. ಇಲ್ಲಿಗೆ ಬೈಟಿತ್ರ ಸುದ್ದಿ ಸಮಾಚಾರ ತಂದಿತು.